ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗೆ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಾನು ಟ್ಯಾಕ್ಸಿ ಡ್ರೈವರ್ ಹರೀಶ್. ಜೀವನ ಟಾಪ್ ಗೇರ್ನಲ್ಲಿ ಓಡುತ್ತೆ, ಕುಟುಂಬದ ಭವಿಷ್ಯದ ಸುರಕ್ಷೆ ನಾನ್ ಸ್ಟಾಪ್ ಆದಾಗ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ, ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನಾ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ನಿಮ್ಮ ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ಸಿದ್ಧ ಮಾಡಿಕೊಳ್ಳಿ ಎಬಿಎಆರ್ಕೆ ಕಾರ್ಡ್. ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನಿಯಾದಂಥ ಸಾಂಕ್ರಾಮಿಕ ಕಾಯಿಲೆ, ಬಿಪಿ, ಶುಗರ್, ಹೃದಯ, ಕಿಡ್ನಿ ಅಂತ ಅಸಾಂಕ್ರಾಮಿಕ ಕಾಯಿಲೆ ಜೊತೆಗೆ ಕಣ್ಣು ಹಲ್ಲು ಮನಸ್ಸಿನ ಕಾಯಿಲೆಗೂ ಪರಿಹಾರ ಸಿಗಲಿದೆ. ಮಕ್ಕಳಿಂದ ಹಿರಿಯರವರೆಗಿನ ಆರೋಗ್ಯದ ಕಾಳಜಿ ಮಾಡಲಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ರಾಜ್ಯದಲ್ಲಿ ಈಗಾಗಲೇ 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ. ಬನ್ನಿ, ಆರೋಗ್ಯಕರ ಕರ್ನಾಟಕ ಕಟ್ಟೋಣ, ದೇಶವನ್ನ ಮುನ್ನಡೆಸೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದು ಕಂದಾಯ ಇಲಾಖೆ ಪ್ರಕಟಣೆ. ನೇರ ಹಣ ಸಂದಾಯ ಯೋಜನೆ ಜಾರಿ ನಿಟ್ಟಿನಲ್ಲಿ ಆಧಾರ್ ಮಾಹಿತಿ ಕಡ್ಡಾಯಗೊಳಿಸಿದ್ದು, ಈ ಸಂಬಂಧ ಸಾಮಾಜಿಕ ಭದ್ರತಾ ಯೋಜನೆಯಡಿ ಪಡೆಯಲಾಗುತ್ತಿದ್ದ ಪಿಂಚಣಿ ಸ್ಥಗಿತಗೊಂಡಿರುವ ಫಲಾನುಭವಿಗಳು ತಮ್ಮ ಆಧಾರ್ ಮತ್ತು ಬ್ಯಾಂಕ್ ಖಾತೆ ವಿವರದೊಂದಿಗೆ ಸಂಬಂಧಿಸಿದ ತಾಲೂಕು ಕಚೇರಿಯನ್ನು December 2022 ಅಂತ್ಯದೊಳಗೆ ಸಂಪರ್ಕಿಸಲು ಕೋರಿದೆ. ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡ್ ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 08354297033, ಹೃದಯ ರೋಗ ಆಸ್ಪತ್ರೆ 08354297133. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನ್ಯಾ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಮೊದಲಿಗೆ ಕೇಳೋಣಂತ ಕೃಷಿ ಅರಣ್ಯ ಮತ್ತು ಸಹಜ ಕೃಷಿ, ಈ ಕುರಿತು ಆರ್ಜಿ ತಿಮ್ಮಾಪುರ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಇವರನ್ನು ಸಂದರ್ಶಿಸಿದ್ದಾರೆ ಶರಣಬಸವ ಚೋಳಿಯನ್. ರೈತ ಬಾಂಧವರೇ ನಮಸ್ಕಾರ. ಇವತ್ತು ಸಮಗ್ರ ಕೃಷಿ ಬಗ್ಗೆ ಎಲ್ಲ ಕಡೆ ಒತ್ತು ನೀಡಲಾಗ್ತಾ ಇದೆ. ಹಿರಿಯರ ಕಾಲದಿಂದಲೂ ಈ ಸಮಗ್ರ ಕೃಷಿಗೆ ಸಾಕಷ್ಟು ಒತ್ತು ನೀಡ್ತಾ ಇದ್ರು. ಅಂದರೆ ಇವತ್ತು ನಾವು ಸಾಂಪ್ರದಾಯಿಕ ಕೃಷಿ ಮಾಡೋದ್ರ ಜೊತೆಗೆ ಹಸು ಸಾಗಣೆ ಮಾಡೋದು, ಆಮೇಲೆ ಕುರಿ ಸಾಕಣೆ ಮಾಡೋದು, ಕೋಳಿ ಸಾಕಣೆ ಮಾಡೋದು, ಇವೆಲ್ಲ ಮಾಡೋದ್ರಿಂದ ಏನಾಗ್ತದೆ, ಆವಾಗ ದೊಡ್ಡ ದೊಡ್ಡ ಕುಟುಂಬಗಳಿದ್ದವು, ಸಾಕಷ್ಟು ಜನ ಮನೆಯಲ್ಲಿದ್ದರು, ಮತ್ತು ಹಿರಿಯರ ಮಾತನ್ನು ಕಿರಿಯರು ಕೇಳುತ್ತಿದ್ದರು. ಹೀಗಾಗಿ ಒಂದಲ್ಲ ಒಂದು ಕೆಲಸದೊಳಗೆ ವರ್ಷ ಪೂರ್ತಿ ನಮ್ಮ ರೈತ ಬಾಂಧವ ಚಟುವಟಿಕೆಯಲ್ಲಿ ಇರ್ತಾ ಇದ್ದ. ಇತ್ತೀಚೆಗೆ ನಮಗೇನಾಗಿದೆ, ಈ ಜಾಗತೀಕರಣದ ಪ್ರಭಾವ ಏನು, ಆಮೇಲೆ ನಮ್ಮ ಸಾವಯವ ಕೃಷಿ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ, ಇವತ್ತು ರಾಸಾಯನಿಕಗಳ ಉಪಯೋಗ ಮಾಡ್ತಾ ಇದ್ದೀವಿ, ಜಾಗತಿಕ ಒಂದು ಜಾಗತೀಕರಣದಿಂದಾಗಿ ನಮ್ಮ ರೈತನ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳಾಗ್ಯಾವೆ. ಸಣ್ಣ ರೈತ ಇವತ್ತು ಬಹಳ ಸಂಕಷ್ಟದ ಸ್ಥಿತಿಯೊಳಗಿದ್ದಾರೆ. ದೊಡ್ಡ ರೈತರಿಗೆ ಏನಾಗ್ತದೆ, ಬಂಡವಾಳ ಇರ್ತದೆ, ಇವತ್ತಿಲ್ಲ ನಾಳೆ ಮತ್ತೆ ಬರ್ತದೆ ಅಂತ ಕಾಕೊಂಡು ಕೊಡ್ತಾರೆ. ದೊಡ್ಡ ರೈತರ ಹತ್ರ ಸಣ್ಣ ರೈತರು ಕೆಲಸ ಮಾಡುವಂಥ ಪ್ರವೃತ್ತಿ ಜಾಸ್ತಿ ಆಗ್ಬಿಟ್ಟದೆ. ಹೀಗಾಗಿ ಏನಾಗಿದೆ, ಸ್ವಾವಲಂಬನೆ ಅನ್ನೋದು ಕೃಷಿ ಬದುಕಿನೊಳಗೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಇವತ್ತು ನಮ್ಮ ಪ್ರಗತಿಪರ ರೈತರ ಒಂದು ಮಾತುಗಳನ್ನು ಕೇಳೋದು ಬಹಳ ಮುಖ್ಯದ. ಇವತ್ತು ನಮ್ಮಲ್ಲಿ ಎಷ್ಟೋ ಮುಂದೆ ರೈತರಿಗೆ ಜಂಗಾಬಲ ಹುಡುಗಿ ಹೋಗ್ಯದ, ಬೇಕಾದಾಗ ಮಳೆ ಆಗೋದಿಲ್ಲ, ಮಳೆ ಆದಾಗ ಪೀಕು ಕೈಗೆ ಬಂದಿರ್ತದೆ, ಕೈಗೆ ಬರೋ ಪೀಕ್ ಸಹಿತ ನಮ್ಮ ಕೈಗೆ ಸಿಗೋದಿಲ್ಲ. ಹೀಗೆ ಅತಿವೃಷ್ಟಿ ಅನಾವೃಷ್ಟಿ ಎಂದು ಕೂಡ ನಮ್ಮ ರೈತ ಬಾಂಧವ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಮತ್ತು ವೈಜ್ಞಾನಿಕವಾಗಿ ಕೃಷಿ ಮಾಡೋದ್ರ ಕಡೆ ಹೆಚ್ಚು ಗಮನ ಇಲ್ಲ, ಅದು ಬಹಳ ಅವಶ್ಯಕತೆ ಇದೆ. ಹೀಗಾಗಿ ಇವತ್ತು ನಮ್ಮ ಜೊತೆಗೆ ಹಿರಿಯ ಪ್ರಗತಿಪರ ರೈತರಾಗಿರುವಂಥ ಶ್ರೀ ಆರ್ ಜೆ ತಿಮ್ಮಾಪುರ್ ಅವರಿದ್ದಾರೆ. ಆರ್ ಜೆ ತಿಮ್ಮಾಪುರ್ ಸರ್ ಅವರು ಜನಜನಿತ ಶಿಕ್ಷಕರವರು, ತಮ್ಮ ಶಿಕ್ಷಕ ವೃತ್ತಿಯನ್ನು ತುಂಬ ಯಶಸ್ವಿಯಾಗಿ ಮುಗಿಸಿ ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದಾರೆ. ಆ ನಂತರ ವೃತ್ತಿ ಬದುಕಿನ ಜೊತೆಗೆ ಅವರು ಪಕ್ಷಿ ವೀಕ್ಷಣೆ ಕೂಡ ಮಾಡಿದಂಥವ್ರು, ಅಂದರೆ ನಿಸರ್ಗದ ಬಗ್ಗೆ ಒಂದು ಅಪರಿಮಿತ ಪ್ರೀತಿ ಪ್ರೇಮವನ್ನು ಹೊಂದಂಥವ್ರು. ಹೀಗಾಗಿ ಅವರು ನಿವೃತ್ತಿಯ ನಂತರ ಏನಾದರೂ ಮಾಡಬೇಕಲ್ಲ ಅಂತಂದಾಗ ಅವರಿಗೆ ಕೃಷಿ ಆಪತ್ ಬಂಧುವಾಗಿ ಕಂಡಿತ ಅವರಿಗೆ. ಹೀಗಾಗಿ ಕೃಷಿಯಲ್ಲಿ ಸಾಧನೆ ಮಾಡಬೇಕಂತ ತಿಳ್ಕೊಂಡು ಕಿತ್ತೂರು ತಮ್ಮ ಸ್ವಂತ ಊರಾದ್ರೂ ಕಿತ್ತೂರು ಹತ್ತಿರ ಇರುವಂಥ ಧಾರವಾಡದ ಸಮೀಪ ಇರುವಂಥ ಹಳ್ಳಿಗೇರಿ ಅಲ್ಲಿ ಜಮೀನನ್ನು ತೆಗೆದುಕೊಂಡಿದ್ದಾರೆ. ಜಮೀನು ತೆಗೆದುಕೊಂಡು ಸದ್ಯಕ್ಕೆ ಧಾರವಾಡದಲ್ಲಿ ಮನೆ ಇದೆ, ಅಲ್ಲಿ ಕೃಷಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ತಮ್ಮ 5 ಎಕರೆ ಒಂದು ಕೃಷಿ ಭೂಮಿಯನ್ನು ತೆಗೆದುಕೊಂಡು ಅಲ್ಲಿ ಅರಣ್ಯ ಕೃಷಿಯನ್ನು ಬೆಳೀತಾ ಇದ್ದಾರೆ. ಜೊತೆಗೇ ಸಮಗ್ರ ಕೃಷಿ ಕೂಡ ಮಾಡ್ತಾ ಇದ್ದಾರೆ, ಭತ್ತ ರಾಗಿ ಸಿರಿಧಾನ್ಯಗಳನ್ನು ಕೂಡ ಬೆಳೀತಾ ಇದ್ದಾರೆ. ಇವತ್ತು ಅವ್ರ ಜೊತೆ ಮಾತಾಡೋಣ, ಕೃಷಿಕರಿಗೆ ಏನು ಒಂದು ಒಳ್ಳೆಯ ಮಾಹಿತಿ ಸಿಗ್ಲಿಕ್ಕೆ ಸಾಧ್ಯ ಇದೆ, ಮತ್ತು ಹೇಗೆ ಒಬ್ಬ ಕೃಷಿಕ ಯಶಸ್ವಿಯಾಗಿ ಜೀವನದಲ್ಲಿ ಮುನ್ನಡೆಯಬಹುದು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಮಾಡ್ಕೊಳ್ಳೋಣ ಅಂತ. ನಮಸ್ಕಾರ ಆರ್ ಜೆ ತಿಮ್ಮಾಪುರ್ ಗುರುಗಳೇ. ಒಬ್ಬ ಗುರುವಾಗಿ ಶಿಷ್ಯನಿಗೆ ಸಾಕಷ್ಟು ಸಾವಿರಾರು ಶಿಷ್ಯರನ್ನು ತಯಾರು ಮಾಡಿದ್ದೀರಿ. ಇವತ್ತು ತಾವೊಬ್ಬ ಕೃಷಿಕರಾಗಿ ಕೃಷಿಯನ್ನು ಆಪಿಕೊಂಡದ್ದು ಹೇಗೆ, ಅದ್ರ ಬಗ್ಗೆ ವಿಸ್ತೃತವಾಗಿ ಮಾಹಿತಿ ಕೊಡ್ಬೋದಾ? ಸರ್, ನನಗೆ ಮೊದಲಿಂದ ಗಿಡ ಹಚ್ಚಿಕೊಳ್ಬೇಕು ಅನ್ನೋದು ಬಹಳ ಪ್ರೀತಿ ಇತ್ತು ರೀ. ಗಿಡಗಳನ್ನು ನಮ್ಮ ಬಹಳಷ್ಟು ವಿದ್ಯಾರ್ಥಿಗಳನ್ನು ಕರ್ಕೊಂಡ ನಾವು ಸಮೀಪದ ಹಳ್ಳಿಗಳಿಗೆ ಹೋಗಿ ಹಳ್ಳಿ ಹುಡುಗರು ಹೊಲ್ದಾಗ ಗಿಡ ಹಚ್ಚಿ ಬರ್ತಿದ್ದಿವ್ರು ನಾವು. ನಮ್ಮ ಶಾಲೆ ಶ್ರೀಮಂತ ಮಕ್ಕಳು ಅಥವಾ ಅವ್ರಿಗೆ ಇಲ್ಲಿ ಮನೆ ಇಲ್ಲ ಹೊಲ ಇಲ್ಲ ಎಂಥವ್ರು ತಾವು ರೊಕ್ಕ ಕೂಡಿಸ್ಕೊಂಡು ಬೇರೆಯವರ ಹೊಲಗಳಿಗೆ ಹೋಗಿ ಗಿಡ ಹಚ್ಚಿ ಬರೋದು ಅಂತ ಒಂದು ಅಭ್ಯಾಸವನ್ನು ಮಾಡ್ಕೊಂಡಿದ್ದಿವ್ರು ನಾವು. ಪ್ರತಿ ಶನಿವಾರ ಹೋಗಿದ್ದೀವಿ ಅವಾಗ. ಅದಕ್ಕೆ ಗಿಡ ಹಚ್ಚಬೇಕು ಅನ್ನೋದು ಬಹಳ ಆಸಕ್ತಿ, ಬಹಳ ಪ್ರೀತಿ ಇತ್ತು ನನಗೆ. ಅದಕ್ಕೆ ನಿವೃತ್ತಿ ಆದ ನಂತರ ಕೆಲವು ವರ್ಷ ಅಲ್ಲಿ ಇಲ್ಲಿ ನೌಕರಿ ಮಾಡೀನಿ. ನಮ್ಮ ಹುಡುಗರು ಹಂಗಾರೆ ಏನು ಮಾಡ್ತೀನಿ ನೋಡಪ್ಪ ಅಂತ ಅನ್ನಕತ್ರು. ಇಲ್ಲ ನಾ ಕೃಷಿ ಮಾಡ್ತೇನೆ ಅಂತ ಹೇಳೀನಿ. ಒಂದಿಷ್ಟು ಒಂದು 5 ಎಕರೆ ಹೊಲ ತೊಗೊಂಡಿರು ನಾವು. 5 ಎಕರೆ ಹೊಲ ತೊಗೊಂಡು ಕೃಷಿ ಮಾಡೋಕ್ಕೆ ಚಾಲೂ ಮಾಡೀನಿ ನಾನು. ಕೃಷಿ ಮಾಡೋ ಮುಖ್ಯ ಉದ್ದೇಶ ನನಗೇನಿತ್ತು ಅಂತಂದ್ರೆ, ಈಗ ಕೃಷಿಕರು ಬಹಳಷ್ಟು ವಿಷವನ್ನು ಬಹಳಷ್ಟು ಈ ಕೆಮಿಕಲ್ಸ್ನೆಲ್ಲ ಹಾಕಿ ಭೂಮಿನೆಲ್ಲ ಸುಡಾಕತ್ತಾರೆ ರೀ. ಈಗ ರೌಂಡಪ್ ಇರ್ಬೋದು, ಯೂರಿಯಾ ಇರ್ಬೋದು, ಅಥವಾ ಯಾವುದೇ ಪೆಸ್ಟಿಸೈಡ್ ಇರ್ಬೋದು, ಅದರ ದುಷ್ಪರಿಣಾಮಗಳನ್ನು ನಾನು ಪಕ್ಷಿ ವೀಕ್ಷಕಾಗಿ ನೋಡಿದ್ದೇನೆ ರೀ. ಹಲವಾರು ನವಿಲುಗಳು ಸತ್ತು ಬೀಳ್ತಿದ್ದು, ಬುಲ್ಬುಲ್ ಸತ್ತು ಬೀಳ್ತಿದ್ದು, ಬೇರೆ ಬೇರೆ ಹಕ್ಕಿಗಳು ಎಲ್ಲ ಸಾಯೋದನ್ನು ನೋಡಿದ್ದೇನೆ ಇವ್ರು ಹಾಕಿದ ವಿಷಕ್ಕಾಗಿ. ಅದಕ್ಕೆ ಅಂಥ ವಿಷ ಉಪಯೋಗ ಮಾಡ್ದನ, ಭೂಮಿಯೊಳಗಿನ ಬಯೋ ಆರ್ಗ್ಯಾನಿಸಮ್ಸ್ ಅವನ್ನೆಲ್ಲ ಕೊಲ್ಲದನ, ನಮ್ಮ ಪೂರ್ವಜರು ಮಾಡ್ತಿರುವಂಥ ಏನೊಂದು ಹೊಲದ ಒಂದು ಪದ್ಧತಿ ಐತ್ರಿ, ಆ ಪದ್ಧತಿಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಭೂಮಿಯನ್ನು ಶ್ರೀಮಂತ ಮಾಡಬೇಕು, ಭೂಮಿಯೊಳಗಿನ ಕೀಟಗಳು ಬದುಕಬೇಕು, ಮಳೆ ಹುಳುಗಳು ಬದುಕಬೇಕು, ಅದರ ಸುತ್ತಮುತ್ತಲು ಬರುವಂಥ ವೈವಿಧ್ಯ, ಜೀವದ ವೈವಿಧ್ಯ, ಜಾಡ್ಬೋಡ ಇರ್ಬೋದು, ಇರುವೆ ಇರ್ಬೋದು, ಗೆದ್ದಲು ಇರ್ಬೋದು, ಅವನ್ನೆಲ್ಲ ಕಟ್ಟಿಕೊಂಡನ ಮೊದಲಿನವ್ರು ಬದುಕಿದ್ರು, ಅವನ್ನೆಲ್ಲ ಕಟ್ಟಿಕೊಂಡನ ನಾವು ಬದುಕಬೇಕು ರೀ. ಅವೆಲ್ಲನ್ನೆಲ್ಲ ಸುಟ್ಟು ಹಾಕಿ ನಾವು ಬರೇ ನಮಗೆ ಬೇಕಾದಂಥ ಧಾನ್ಯವನ್ನು ಬೆಳಿತೇವೆ, ವರ್ಷಕ್ಕೆ 3 ಧಾನ್ಯ ಬೆಳಿತೇವೆ ಅಂತ ಅನ್ನೋದು ಭಾಳ ತಪ್ಪು. ಭೂಮಿ ಮೇಲೆ ಮಾಡುವಂಥ ದೊಡ್ಡ ಅತ್ಯಾಚಾರ ಅದು. ಈಗಾಗಲೇ ನಾವು ಗಂಗಾವತಿ ಅಂಥ ಕೆಲವು ಪ್ರದೇಶಗಳನ್ನು ನೋಡಿದಾಗ ಅವರು ಭೂಮಿನೆಲ್ಲ ನಾಶ ಮಾಡಿಬಿಟ್ಟಾರೆ ಸರ್. ಬರೇ ಯೂರಿಯಾ ಹಾಕೋದು, ಬರೇ ವಿಷ ಹೊಡೆದು ಹಿಂಗೆ ಮಾಡಿ ಮಾಡಿ. ಅದಕ್ಕೆ ಅವ್ರ ಅಕ್ಕಿ ಎಲ್ಲ ಪ್ರದೇಶಗಳಿಗೆ ಹೋದದ್ದನ್ನು ಹೊಳೆ ಕಳಿಸಿ ರಿಜೆಕ್ಟ್ ಮಾಡಿ ಹೊಳೆ ಕಳಿಸ್ಯಾರೆ, ಯೂರಿಯಾ ಪ್ರಮಾಣ ಭಾಳ ಐತೆ ಅಂತೇಳಿ. ಈ ಹಣ್ಣುಗಳನ್ನು ವಿದೇಶದಿಂದ ಹೊಳೆ ಕಳಿಸಿಬಿಟ್ರೆ ಅವರು, ಮಾವಿನ ಹಣ್ಣುಗಳನ್ನು ನೀವು ಬಹಳ ಅದಕ್ಕೆ ಕೆಮಿಕಲ್ ಹೊಡೆದು ಇದನ್ನ ಮಾಡಿದ್ದೀರಿ ಅಂತೇಳಿ. ಈ ಪರಿಸ್ಥಿತಿ ಬಂತು ಅಂತಂದ್ರೆ ಅದು ನಮ್ಮ ದೇಹದ ಮೇಲೂ ಬಹಳ ದುಷ್ಪರಿಣಾಮ ಮಾಡ್ತೈತೆ ರೀ. ಬಹಳಷ್ಟು ಜನ ಕ್ಯಾನ್ಸರ್ನಂಥ ರೋಗಗಳಿಗೆ, ಪಂಜಾಬ್ನೊಳಗಿನ ಕ್ಯಾನ್ಸರ್ ಟ್ರೈನ್ ಅನ್ನೋ ಅಂತ ಐತೆ ರೀ. ಈ ಗಂಗಾವತಿ ಒಳಗೊಂದು ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಬಂದಿದೆ ಸರ್. ಈ ಗಂಗಾವತಿ ಅಂತ ಒಂದು ಊರಿಗೆ ಕ್ಯಾನ್ಸರ್ ಹಾಸ್ಪಿಟಲ್ ಬಂತು ಅಂತಂದ್ರೆ ಅಲ್ಲಿ ಕ್ಯಾನ್ಸರ್ ರೋಗಿಗಳ ಪ್ರಮಾಣ ಯಾಕೆ ಹೆಚ್ಚಿಗೆ ಆಯಿತು? ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ನಾವು ಉಪಯೋಗ ಮಾಡುವಂಥ ವಿಷದಿಂದ ಕೂಡಿದಂಥ ಆಹಾರ. ಆ ವಿಷದಿಂದ ಕೂಡಿದಂಥ ಆಹಾರದಿಂದ ಮುಕ್ತ ಆಗ್ಬೇಕು ನಾವು. ಆ ವಿಚಾರ ಬಹಳ ಜನರಿಗೆ ತಲುಪಬೇಕಾದ, ವಿಶೇಷವಾಗಿ ವಿದ್ಯಾವಂತರಿಗೆ ತಲುಪಬೇಕು ರೀ. ಬಹಳ ಜನ ಶ್ರೀಮಂತ ನೌಕರಿ ಮಾಡಿದಂಥ ಶ್ರೀಮಂತ ಮಕ್ಕಳು ಅದಾರಲ್ಲ, ಅವ್ರು ಇನ್ನು ಅದು ಬ್ಯಾಡ ಪಾಸ್ ಹಾಕಿನ್ನ ನಮ್ಮದು ಐ ಟಿ ಬಿ ಟಿ ರೊಕ್ಕ ಮಾಡೋದು ದಂಧೆ ಬ್ಯಾಡಿನ, ಇನ್ನೇನಾದರೂ ಬದುಕಿಗಾಗಿ, ಸಂತೋಷದ ಬದುಕಿಗಾಗಿ, ಆರೋಗ್ಯಕರ ಬದುಕಿಗಾಗಿ ಏನಾರು ನಾವು ಮಾಡಬೇಕು ಅನ್ನೋದು ವಿಚಾರ ಬರಬೇಕ್ರಿ ಅವ್ರಿಗೆ. ಅದರ ಸಲುವಾಗಿ ನಾನು ಇಲ್ಲಿ ಒಕ್ಕಲ್ತನ ಚಾಲು ಮಾಡೀನಿ. ನಾ ಮಾಡಿದಾಗ ಅಲ್ಲಿ ಬಹಳ ನಾ ತೊಗೊಂಡಂಥ ಭೂಮಿಯನ್ನು ಅದಕ್ಕೆ ನೀಲಗಿರಿ ಹಾಕಿದ್ರು, ಬೇರೆ ಬೇರೆ ಇದನ್ನು ಹಾಕಿ ವಿಷ ಹಾಕಿ ಎಲ್ಲ ಹಾಳು ಮಾಡಿದರು. ಆರ್ ಜೆ ತಿಮ್ಮಪ್ಪರ್ ಸರ್, ಅಂದರೆ ನಿಮ್ಮ ಮಾತು ಕೇಳ್ತಾ ಇದ್ರೆ ಇವತ್ತೇನಾಗಿದೆ, ಕೃಷಿ ವ್ಯಾಪಾರೀಕರಣ ಆಗಿದೆ, ಅಂದರೆ ಈ ವಾಣಿಜ್ಯೀಕರಣ ಆಗಿರೋದ್ರಿಂದ ವಾಣಿಜ್ಯ ಬೆಳೆ ಬೆಳಿಲಿಕ್ಕೆ ಯಾರು ಬೇಡ ಅಂತಾರೆ, ಮಾಡಿರಿ, ಆದರೆ ಅದು ಯಾವ ರೀತಿ ಬೆಳಿತೀವಿ ಅನ್ನೋದು ಭಾಳ ಮುಖ್ಯ. ಈಗ ಹಿರಿಯರ ಕಾಲದಿಂದ ಸಾಂಪ್ರದಾಯಿಕ ಕೃಷಿಯನ್ನು ಬರುತ್ತೆ, ನಾವು ಈಗ ಅಸಾಂಪ್ರದಾಯಿಕವಾಗಿ ತ್ವರಿತವಾಗಿ ನಾವು ಲಾಭ ಮಾಡ್ಕೊಳ್ಬೇಕಂತ ಹೋಗೋದ್ರಿಂದ ಅದು ಮೊದಲು ನಮಗೂ ಕೂಡ ತೊಂದರೆ ಆಗ್ತದೆ. ಇವತ್ತು ಸಾಕಷ್ಟು ರೈತ ಬಾಂಧವರು ಕಬ್ಬು ಬೆಳಿಬೇಕು, ಗೋಂಜೋಳ ಬೆಳಿಬೇಕು, ಹತ್ತಿ ಬೆಳಿಬೇಕು ಅಂಥೇಳಿ ಅಂದರೆ ಹೋಗ್ತಾ ಇದ್ದಾರೆ. ಈಗ ಎಷ್ಟೋ ಎರೆ ಭೂಮಿಯಲ್ಲಿ ಜೋಳ ಬೆಳೆಯೋದಿಲ್ಲ, ಅವರು ಏನು ಮಾಡಿದ್ದಾರೆ, ಜೋಳ ಕೊಂಡ್ಕೋತಾರೆ, ಹತ್ತಿ ಬೆಳೀತಾರೆ. ಯಾಕಂದರೆ ಹತ್ತಿ 10,000 ರೂಪಾಯಿಗೆ ಒಂದು ಕ್ವಿಂಟಲ್, ಜೋಳ 2,000 ಇರೋದಿಲ್ಲ, ಹೀಗಾಗಿ ನಮಗೆ ಆದಾಯ ಬೇಕು ಅಂತೇಳಿ ಅವರು ವಿಚಾರ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಒಂದು ಇತಿಮಿತಿಯನ್ನು ನಾವು ಹಾಕ್ಕೊಂಡು ಒಂದು ನಮ್ಮ ಸಾಂಪ್ರದಾಯಿಕ ಕೃಷಿ ಬಗ್ಗೆ ಕೂಡ ನಾವು ಮರಿಬಾರ್ದು. ಮುಖ್ಯವಾಗಿ ಇನ್ನೊಬ್ಬರ ಬದುಕಿಗೆ ನಾವು ತೊಂದರೆ ಮಾಡೋದು ಎನ್ನದಲ್ಲ, ತಾವು ಹೇಳಿದ್ರಿ ಅಂದರೆ ಈ ಅಕ್ಕಿಯನ್ನು ವಾಪಸ್ ಕಳಿಸುವಂಥದ್ದು, ಹಣ್ಣಿನ ವಾಪಸ್ ಕಳಿಸುವಂಥದ್ದು, ಅಂದರೆ ಅಷ್ಟು ನಾವು ಅತಿಯಾಗಿ ನಾವು ರಾಸಾಯನಿಕಗಳನ್ನ ಸಿಂಪಡಿಸಿ ನಮ್ಮ ಬದುಕನ್ನು ನಾವು ನಾಶ ಮಾಡ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ? ನಿಜವಾಗಿ ಕೂಡ ತಾವು ಹೇಳಿದ ಸೂಕ್ತ ಮಾತುಗಳು. ಇವತ್ತು ತಾವೇನು ಅರಣ್ಯ ಕೃಷಿಯನ್ನು ಹಳ್ಳಿಗೇರಿಯೊಳಗೆ ಮಾಡ್ತಾ ಇದ್ದೀರಿ, ಅಂದರೆ 5 ಎಕರೆ ಹೊಲ ತೆಗೆದುಕೊಂಡಾಗ ನೀವು ಅದರಲ್ಲಿ ಸಾಕಷ್ಟು ರಾಸಾಯನಿಕಗಳಿತ್ತು, ಆಮೇಲೆ ಅಸಾಂಪ್ರದಾಯಿಕವಾಗಿ ಮಾಡಿದ್ರು, ಹೊಲದಲ್ಲಿ ಮಣ್ಣು ಹಾಳಾಗಿತ್ತು. ಯಾಕಂದರೆ ಇವತ್ತು ಜಲ ಸಂರಕ್ಷಣೆ, ಮಣ್ಣಿನ ಸಂರಕ್ಷಣೆ ಭಾಳ ಮುಖ್ಯ. ಮಣ್ಣು ಸಂರಕ್ಷಣೆ ಆದರೆ ಅಲ್ಲಿ ನಮಗೆ ಅಲ್ಲಿರೋದೇ ನಮ್ಮ ಸಂಪತ್ತು, ಮಣ್ಣೇ ಒಂದು ಸಂಪತ್ತು, ಭೂಮಿನೇ ಒಂದು ದೊಡ್ಡ ಸಂಪತ್ತು. ಏನು ಬೇಕಾದ್ರೂ ಬೆಳಿಬೋದು ಭೂಮಿಯೊಳಗೆ, ಆದರೆ ಆ ಭೂಮಿಯನ್ನು ಚೆನ್ನಾಗಿ ಇಟ್ಕೊಳ್ಳೋದು ಭಾಳ ಮುಖ್ಯ. ಆ ಮಣ್ಣಿನೆಲ್ಲ ಸತ್ವ ಇರಬೇಕು. ಸಾಕಷ್ಟು ನೀವು ಪರಿಸರವಾದಿಗಳು, ಒಂದು ಪರಿಸರದ ಬಗ್ಗೆ ಪ್ರಜ್ಞೆಗಳು ಅಂಥವ್ರು, ಮತ್ತು ಸಾಕಷ್ಟು ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದೀರಿ. ಆ ನಿಟ್ಟಿನೊಳಗೆ ತಾವು ಹೇಗೆ ಆರಂಭ ಮಾಡಿದ್ರಿ? ಶಿಕ್ಷಕರಿಂದ ಕೃಷಿಕರಾಗಬೇಕು ಅಂದರೆ ಆರಂಭದಿಂದ ಶುರು ಮಾಡಬೇಕು, ಹೇಗೆ ಶುರು ಮಾಡಿದ್ರಿ ತಾವು? ಸರ್, ನಾವು ಹೊಲ ತೊಗೊಂಡಂತರ ನಾವು ಹೊಲ ಸುತ್ತಮುತ್ತಲೂ ಬೇಲಿಗಳನ್ನು ಹಾಕೊಂಡಿವಿ ರೀ. ಆ ಬೇಲಿಯೊಳಗೆ ಗ್ಲೇರಿಸೀಡಿಯಾ ಇರ್ತೈತೆ ರೀ, ಗೊಬ್ಬರ ಗಿಡಗಳು, ಚೊಗಚೆ ಇರ್ತಿತ್ತು, ಅಗಸಿ ಇರ್ತಿತ್ತು, ಹಲ್ವಾಣ ಇರ್ತಿತ್ತು, ಒಂದು ಹುಲಗಲ ಇರ್ತಿತ್ತು, ಅವನ್ನೆಲ್ಲ ಸುತ್ತಮುತ್ತಲು ಹಚ್ಕೊಂಡು ನಾವು ಬದುಗಳ ಮೇಲೂ ಹಚ್ಕೊಂಡಿವಿ ರೀ. ಒಂದೇದ್ದು ಎರಡನೇದ್ದು ಏನು ಮಾಡಿದೆವು ಅಂತಂದ್ರೆ ಕಂಟೂರ್ ಬಂಡಿಂಗ್ ಅಂತಂದ್ರೆ ಸಮಪಾತಳೆಯ ಕಾಲುವೆ ಅಂತ ಮಾಡ್ತಾರೆ ರೀ. ಆ ಸಮಪಾತಳೆಯ ಕಾಲುವೆಯನ್ನೆಲ್ಲ ಇದನ್ನ ಅಳತೆ ಮಾಡಿಕೊಂಡು ಎ ಫ್ರೇಮ್ ಅಂತ ತೊಗೊಂಡು ಅದನ್ನು ಎಲ್ಲ ಸಮಪಾತಳೆಯ ಕಾಲುವೆಗಳನ್ನು ಮಾಡ್ಕೊಂಡಿವಿ ರೀ. ಅಂದ್ರೆ ನಮ್ಮ ಹೊಲ್ದಾಗಿನ ನೀರು ಹೊರಗೆ ಹೋಗಬಾರ್ದು ರೀ, ನಮ್ಮ ಹೊಲ್ದಾಗಿನ ನೀರು ನಮಗೆ ಉಳಿಬೇಕದು, ನಮ್ಮ ಭೂಮಿಯೊಳಗನ ಇಂಗಬೇಕು, ಅದಕ್ಕೆ ಸಮಪಾತಳೆಯ ಕಾಲುವೆಯನ್ನು ಮಾಡ್ಕೊಂಡಿವಿ ರೀ. ಅದಾದ ನಂತರ ನಾವು ಗ್ಲೇರಿಸೀಡಿಯಾನು, ಹಲ್ವಾಣ, ಅವನ್ನೆಲ್ಲ ಎಲೆಗಳನ್ನು ಕತ್ತರಿಸಿ ಎಲ್ಲ ಹೊಲದ ತುಂಬನೂ ಈ ಸಮಪಾತಳೆಯ ಕಾಲುವೆ ತುಂಬನೂ ಎಲ್ಲ ತುಂಬಿಕೊಂಡಿವಿ ರೀ. ಅದರ ಮಣ್ಣನ್ನು ತೆಗೆದ ಟ್ರೆಂಚ್ ಏನು ಮಾಡಿದ್ದೀವಿ ರೀ, ಅದ್ರ ತೆಗೆದ ಮೇಲೆ ಬಂಡ್ ಮಾಡ್ಕೊಂಡಿದ್ದೀವಲ್ಲ ರೀ. ನಾವು ಆ ಬಂಡ್ ಮೇಲೆ ಬಹಳ ವೈವಿಧ್ಯಮಯವಾದ ಗಿಡಗಳನ್ನು ಹಚ್ಕೊಂಡಿವಿ ರೀ. ಅವು ಬಹಳಷ್ಟು ಹಣ್ಣಿನ ಗಿಡಗಳನ್ನ ಅದಾವೆ ರೀ. ಕಾಲುವೆಗುಂಟ? ಹ್ಞೂ ರೀ, ಕಾಲುವೆಯ ಬದಿಗೆ ಮಣ್ಣು ಹಾಕ್ಕೊಂಡು ಬದು ಮಾಡ್ಕೊಂಡಿದ್ವಲ್ಲ ರೀ, ಆ ಬದುವಿನ ಮೇಲೆ ಹಣ್ಣಿನ ಗಿಡಗಳನ್ನು ಹಚ್ಕೊಂಡಿವಿ ಸರ್. ನಾವು ಬಹಳಷ್ಟು ಹಣ್ಣಿನ ಗಿಡಗಳು ಅದರೊಳಗೆ ಅಂದ್ರೆ ವೆರೈಟಿ ಏನೋ ಇರ್ಬೇಕು ರೀ. ಅಲ್ಲಿ ಲೋಕಲ್ ಭಾಳ ಬೆಳೆಯುವಂಥವು ಬೀಟೆ ಮರಗಳು ಭಾಳ ಬೆಳೀತಾವ್ರಿ ಅಲ್ಲಿ, ಅದಕ್ಕೆ ತಾನಾಗೆ ಬೆಳೆದಂಥ ಬೀಟೆ ಮರಗಳನ್ನು ಹಂಗೆ ಉಳಿಸ್ಕೊಂಡ್ಬಿಟ್ಟಿವ್ರಿ. ಆಲ, ಅರಳೆ, ಅತ್ತಿ, ಬೇಲ, ಗೋಣಿ, ಈ 5 ಗಿಡಗಳನ್ನು ಹಚ್ಚಿದ್ರೆ ಸ್ವರ್ಗ ಪ್ರಾಪ್ತಿ ಅಂತ ಹೇಳ್ತಾರೆ ರೀ. ಅದಕ್ಕೆ ಆ 5 ಗಿಡಗಳನ್ನು ಹಚ್ಕೊಂಡಿದ್ದವ್ರು ನಾವು. ಅದಾದ ನಂತರ ಬಿಲ್ವ ಪತ್ರಿ ಐತಿ, ಹೆಬ್ಬೇವು ಐತಿ, ನಂತರ ಇದು ಹೆತ್ತೇಗು ಅಂತ ಐತ್ರಿ, ಹೆತ್ತೇಗು ಅಂತ ಐತಿ, ಅವನ್ನೆಲ್ಲ ಹಚ್ಕೊಂಡಿದ್ದರು ನಾವು. ಮತ್ತು ಅಲ್ಲಿ ಲೋಕಲ್ ಗಿಡಗಳು ರೀ ಸರ್. ಮೊದಲು ಈ ನಾವು ಅರಣ್ಯವನ್ನು ನಾಶ ಮಾಡೋದಕ್ಕಿಂತ ಮೊದಲು ತಾನಾಗಿದ್ದಂಥ ಗಿಡಗಳೆಲ್ಲ ಅವು, ಆ ಎಲ್ಲ ಗಿಡಗಳನ್ನು ನಾವು ಉಳಿಸ್ಕೊಂಡೇನೆ ರೀ, ಮತ್ತು ಹೊಸವನ್ನು ತಂದು ಹಚ್ಕೊಂಡಿದ್ದೇನೆ ರೀ. ಅದಾದ ನಂತರ ಈ ಹಣ್ಣಿನ ನೋಡ್ರಿಗ ಹಲಸು ಅಂತ ಹೇಳ್ತೀವ್ರು ನಾವು, ಈ ಭಾಗದೊಳಗೆ ಬೆಳೆಯುವಂಥ ಗಿಡಗಳನ್ನು ರೀ, ಆ ಹಲಸಿನ ಗಿಡಗಳನ್ನು ಹಚ್ಕೊಂಡೇನೆ ರೀ. ಜಮ್ಮು ನೇರಳೆ ಅಂತ ಹೇಳಿ ನೇರಳೆ ಗಿಡಗಳನ್ನು ಹಚ್ಕೊಂಡ್ರಿ. ಬೆಟ್ಟದ ನೆಲ್ಲಿ ಅದಾವು, ಕಡಗೋಲ್ ನೆಲ್ಲಿ ಅದಾವು, ಮುಂದೆ ಚಿಕ್ಕು, ಪೇರಲ, ರಾಮಫಲ, ಸೀತಾಫಲ, ಇವನ್ನು ಸಾಮಾನ್ಯವಾಗಿ ಬೆಳೆಯುವಂಥ ಗಿಡ, ಮತ್ತು ಬೇರೆ ತಂದಂಥ ಗೋಡಂಬಿ ಗಿಡಗಳದಾವು, ಸಂತ್ರೆ ಗಿಡಗಳದಾವು. ಸರ್, ನಿಮ್ಗೆ ಆಶ್ಚರ್ಯ ಅಂತಂದ್ರೆ ಆ್ಯಪಲ್ ಅದಾವಲ್ಲ ರೀ, ಆ ಆ್ಯಪಲ್ ಸಹಿತ ಹಚ್ಕೊಂಡಿದ್ರು ನಾವು. ಆ್ಯಪಲ್ ಬರಾಕತ್ತಾವ ಈಗ, ಅಂದರೆ ಹಣ್ಣು ಬರಾಕತ್ತಿಲ್ಲ, ಗಿಡಗಳ ನಾಟ್ಕೊಂಡು. ಮುಂದೆ ಇತ್ತಿತ್ತಲೇ ಬಂದಂಥ ಬಟರ್ ಫ್ರೂಟ್ ಅದಾವೆ ರೀ, ಮತ್ತು ವಾಟರ್ ಆ್ಯಪಲ್ ಅದಾವು, ವೆಲ್ವೆಟ್ ಆ್ಯಪಲ್ಲು, ಅವೆಲ್ಲ ಗಿಡಗಳನ್ನು ಹಚ್ಕೊಂಡಿನ್ರ. ಅವೆಲ್ಲ ಇನ್ನು ಒಂದು 2-3 ವರ್ಷಕ್ಕೆ ನಮಗೆಲ್ಲ ಫಲ ಕೊಡೋಕೆ ಚಾಲು ಮಾಡ್ತೇವೆ ರೀ. ಸದ್ಯ ಏನು ಫಲ ಕೊಡೋಕತ್ತಿಲ್ಲ ಅವು. ಅದ್ರ ಹಿಂಬಾಲೆ ಈ ಬೆಳವಲ್ಕಾಯಿ ಅಂತ ಕರಿತೇವೆ ನೋಡ್ರಿ ನಾವು. ಅದು ಸುಂದರ್ಲಾಲ್ ಬಹುಗುಣ ಉಪವಾಸ ಮಾಡಿದಾಗ ಒಂದು ಬೆಳವಲ್ಕಾಯಿ ಒಂದಿಷ್ಟು ಬೆಲ್ಲ ಕುಡಿಸಿ ತಿಂದು ಬಿಡ್ತಿದ್ರು ಅವರು. ಮಾರನೇ ದಿವಸ ಮುಂಜಾನೆ ತನಕ ಏನೂ ತಿಂತಿರ್ಕಿಲ್ಲರಿ, ಬರೀ ಒಂದು ಹಣ್ಣು ಅವ್ರನ್ನ ಆರೋಗ್ಯವಾಗಿ ಇಟ್ಟಿತ್ತು. ಅಷ್ಟು ಒಳ್ಳೆಯ ಹಣ್ಣುಗಳನ್ನವರು ಬೆಳವಲ್ ಗಿಡಗಳು ಅಂತೇಳಿ ನಾವು ಗೊಡಚಿಗೆ ಹೋದಾಗ ಬೆಳವಲ್ ಕಾಯ್ತಿರ್ತೀವ್ರಿ, ಆ ಬೆಳವಲ್ ಕಾಯಿ ಗಿಡಗಳನ್ನು ಹಚ್ಕೊಂಡಿನ್ರಿ ನಾ. ಇದಾದ ಅಂದ್ರೆ ಇದು ಫುಡ್ ಫಾರೆಸ್ಟ್ ಅಂತಲೂ ಕರಿತಾರೆ ಸರ್ ಇದನ್ನು. ನಮ್ಗೆ ಇಡೀ ವರ್ಷ ಇಡೀ ಎಲ್ಲ ನಮ್ಗೆ ಹಣ್ಣುಗಳು ಸಿಗ್ತಿರ್ಬೇಕ್ರಿ. ಅದಾದ ನಂತರ ಇಲ್ಲೇ ನಮ್ಮ ಶಂಕರಣ್ಣ ಲಂಗೋಟಿ ಅವರ ಸಹಾಯದಿಂದ ಕಾಗಸಾಳಿ ಭತ್ತ ಅಂತ ಬೆಳಿತೀವಿ ಸರ್ ನಾವು. ಅದು ಕರಗಿರ್ತೈತಿ, ಭಾಳ ಸುವಾಸನೆ, ಭಾಳ ಚಲೋ ಐತ್ರಿ. ಗಂಧ ಸಾಳಿ ಅಂತೈತ್ರಿ, ನವಿಲ್ ಸಾಳಿ ಅಂತೈತ್ರಿ, ರೊಟ್ಟಿ ಭತ್ತ ಒಂದೈತ್ರಿ ಸರ್. ಭಾಳ ಎಲ್ಲ ನಮ್ಮ ತಳಿಗಳನ್ನೆಲ್ಲ ಮರೆತು ಬಿಟ್ಟೆ ನಾವು. ಆ ರೊಟ್ಟಿ ಭತ್ತ ಅಂತಂದ್ರೆ ನೀವು ಅದನ್ನು ರೊಟ್ಟಿ ಮಾಡಬೇಕು ವಿನಃ ಆ ಅಕ್ಕಿಲೇ ಅನ್ನ ಮಾಡೋಂಗಿಲ್ಲರಿ, ರೊಟ್ಟಿನ ಮಾಡಿದ್ರಿ. ಆ ರೊಟ್ಟಿ ತಿಂದ್ರೆ ಬಾಣಂತಿಯರಿ ವಿಶೇಷವಾಗಿ ಮೈಕೈ ನೋವೆಲ್ಲ ಹೊಕ್ಕಿತ್ರಿ. ಅಂಥವು ಔಷಧೀಯ ಗುಣಗಳಿರುವಂಥ ಕೆಲವು ಭತ್ತ ಅನ್ನೋದು ಬೆಳೆಸೋಕೆ ಪ್ರಯತ್ನ ಮಾಡಕತ್ತೀನಿ ಸ್ವಲ್ಪ ಭಾಗದೊಳಗೆ. ವಸುಂಧರೆಯ ಅಂತಂದ್ರೆ ನಮಗೆ ನಿಸರ್ಗ ಜೀವಿಗಳಿಗೆ ಹೇಗೆ ಒಂದು ಬೇಕಾದಂತಹ ಒಂದು ಔಷಧೀಯ ಗುಣಗಳಾಗಲಿ ಅಥವಾ ಒಂದು ಆಹಾರ ಆಗಲಿ ಹಣ್ಣುಗಳಾಗಲಿ ನಿಸರ್ಗದತ್ತವಾಗಿ ಕೊಡುಗೆ ದಾನಿ ನಮ್ಮ ವಸುಂಧರೆ ಅಷ್ಟೆಲ್ಲ ನೀಡ್ತಾ ಇದ್ದಾಳೆ. ಆದ್ರೆ ನಾವೇನ್ ಮಾಡ್ತೀವಿ, ನಿಧಾನವಾಗಿ ನಮ್ಮನ್ನ ಮಾನವರಾಗಿ ನಾವನ್ನೆಲ್ಲ ಕಡಿದು ಕೃಷಿ ಮಾಡ್ಕೋತೀವಿ, ಅದರಲ್ಲಿ ವಾಣಿಜ್ಯೀಕರಣ ಮಾಡ್ತೀವಿ, ವ್ಯಾಪಾರೀಕರಣ ಮಾಡ್ತೀವಿ, ಹೀಗೆ ನಮ್ಮನ್ನೇ ನಾವು ಕಳ್ಕೊತಾ ಇದ್ದೀವಿ ಆ ನಿಟ್ಟಿನೊಳಗೆ. ತಾವೇನು ಆರಂಭ ಮಾಡಿದ್ರಿ ನಿಜವಾಗಿ ಅರಣ್ಯ ಕೃಷಿ ಬಹಳ ಒಳ್ಳೆಯದು. ನೀವು ಹೇಳಿದ್ರಲ್ಲ ಈ ಬದುವು ಗುಂಟ ನಾವು ಹಾಕುವಂಥದ್ದು ಸಹಜವಾಗಿನೇ ಅಂತರ್ಜಲ ಉಳಿತದೆ, ನೆಲದಲ್ಲಿ ಒಂದು ಸತ್ವ ಇರ್ತದೆ, ಆ ಎರೆಹುಳುಗಳು ಬರ್ತಾವು, ಬೇರೆ ಬೇರೆ ಮಾನವ ಸ್ನೇಹಿ ಜೀವಿಗಳು ಅದರಲ್ಲಿ ಬರ್ತಾವು. ಹೀಗಾಗಿ ನಿಸರ್ಗದತ್ತವಾಗಿ ನೈಸರ್ಗಿಕ ಕೃಷಿಯನ್ನು ಮಾಡಬೇಕು ಅಂತಂದರೆ ಒಂದು ಹೊಸ ಹೊಸ ಅನ್ವೇಷಣೆ ಮಾಡಬೇಕು. ಆ ಒಂದು ಪ್ರವೃತ್ತಿ ನಿಮ್ಮ ಮೊದಲಿಂದೂ ಇದೆ. ನೀವು ಪಕ್ಷಿ ವೀಕ್ಷಕರು, ನಿಸರ್ಗವನ್ನು ನೋಡಿ ಆನಂದಿಸುವಂಥವ್ರು, ಪಕ್ಷಿಗಳು ಹಣ್ಣು ತಿನ್ನೋದು ನೋಡಿ, ಅವುಗಳ ಒಂದು ಆಟ ಊಟ ಉಪಚಾರ ಎಲ್ಲ ನೋಡ್ತಾ ನೀವು ಬೆಳೆದಂಥವ್ರು, ವಶಾಭಿವೃದ್ಧಿ ಹೆಂಗೆ ಮಾಡ್ತಾವ ಅಂತೂ ಕೂಡ ತಾವು ನೋಡಿದಂಥವ್ರು. ನಿಜವಾಗಿ ಕೂಡ ಈ ನಿಸರ್ಗದತ್ವವಾಗಿ ನಿಮಗೇನು ಈ ಒಂದು ಜ್ಞಾನ ಲಭ್ಯ ಆಗಿದೆ ಅದನ್ನೇ ಉಪ ಮಾಡಿಕೊಂಡು ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಇದ್ರೆ ಭಾಳ ಸಂತೋಷ. ಎಂಥ ಒಂದು ಆನಂದ ಸಿಗ್ತಾ ಇದೆ ಹೇಳಿ. ಮೊದಲ ನಮ್ಮಲ್ಲಿ ಬೋರ್ ಇತ್ತಲ್ರಿ, ಬೋರ್ನೊಳಗೆ ಆ ಭಾಗದೊಳಗೆ ನೀರು ಭಾಳ ಕಡಿಮೆ ಇರ್ತೈತ್ರಿ. ನಾನು ಒಂದು 2-3 ವರ್ಷ ಈ ಕಂಟೂರ್ ಬಂಡಿಂಗ್ ಮಾಡಿದ್ದೀನಿ. ಅದ ನಂತರ ಎಲ್ಲ ತಪ್ಪಲನ್ನೆಲ್ಲ ಕಡಿದು ಬದುವಿನೊಳಗೆ ಈ ಟ್ರೆಂಚ್ನೊಳಗೆಲ್ಲ ಹಾಕಿದ್ದರಿಂದ ಅಪಾರ ಪ್ರಮಾಣದ ಎರೆಹುಳುಗಳು ಬಂದುಬಿಟ್ರು ಸರ್ ನಮ್ಮಲ್ಲಿ. ನೀವು ನಮ್ಮ ಹೊಲ ಬಂದು ಈಗ ಎಲ್ಲಿ ನೀವು ಅಗಿತೀರಿ ಅಲ್ಲಿ ನಿಮಗೆ ಎರೆಹುಳ ತೋರಿಸ್ಕೊಡ್ತಾನೆ. ಎಲ್ಲೆಲ್ಲಿ ನೀವು ಅಗಿತೀರಿ ಅಲ್ಲಿ ಎರೆಹುಳುಗಳು ಸಿಗ್ತವೆ ನಮಗೆ. ಅವಿದ್ದು ಅಂತಂದ್ರೆ ಭೂಮಿ ಫಲವತ್ತಾಗೋದಲ್ಲದೆ ಭೂಮಿಯೊಳಗೆ ಉದ್ದವಾಗಿರ್ತವೆ ಕೊಳವೆಗಳು ನಿರ್ಮಾಣ ಆಗಿರ್ತವೆ ರೀ. ಈ ಮಳೆ ಬಂತು ಅಂತಂದ್ರೆ ನಮ್ಮ ಮಳೆ ನೀರೆಲ್ಲ ಹೆಂಗೆ ಬಿಡ್ತೈತೆ ರೀ? ಬೇರೆಯವರು ಹೊಲ್ದಾಗ ನೀವು ನೋಡ್ರಿ, ಆ ಮಳೆ ನೀರು ಹಿಂಗೋದಿಲ್ಲ ಸರ್. ಯಾಕಂದ್ರೆ ಅಲ್ಲಿ ಎರೆಹುಳುಗಳಿಲ್ಲ, ಇವರೇ ಹಾಕಿದ್ರಿಂದ ಎರೆಹುಳುಗಳೆಲ್ಲ ಸತ್ತು ಹೋಗ್ಬಿಟ್ಟವು ಅಲ್ಲಿ. ಆ ಎರೆಹುಳುಗಳು ಇದ್ದುದರಿಂದ ಬಹಳಷ್ಟು ಕೊಳವೆಗಳು ನಿರ್ಮಾಣ ಆಗಿದ್ದಾವೆ ಅಲ್ಲಿ, ಚೆನ್ನಾಗಿ ಹವೆ ಆಡ್ತೈತಿ, ನಮ್ಮ ನೀರೆಲ್ಲ ತಳೆಗಳು ಬಿಡ್ತೈತಿ. ನಮ್ಮ ಬೋರ್ನೊಳಗೆ 5.5 ಇಂಚ್ ನೀರು ಬಿತ್ತರಿ. ಆ ಬೋರ್ದಾಗ ಹೇಳಿದ ಸರ್ ಇಷ್ಟು ನೀರು ಯಾರ್ದು ಹೊಲ ಬಿದ್ದಿಲ್ಲ ನಾವು ಗಾಡಿ ತೊಗೊಂಡಾಗಿಂದ ಅಂತ ಹೇಳಿ ನಾವು. ಅಷ್ಟು ನೀರು ನಮ್ಮಲ್ಲಿ ಯಾಕೆ ಬಂತು? ನಮ್ಮ ಬಾಜುಗ್ನವ್ರು ಬಂದು ಕೇಳಿದ್ರು, ಏನು ರೀ ಸರ್ ಭಾಳ ನೀರು ಬಿತ್ತಲ್ಲ. ಹೌದ್ರಿ, ನೀವು ಕಂಟ್ರೋಲ್ ಬಂಡಿಂಗ್ ಮಾಡಿರಿ, ನೀವು ಮಳೆ ಹುಳುಗಳು ಇರುವಂಗೆ ಮಾಡಿರಿ, ಭೂಮಿಯೆಲ್ಲ ಭೂಮಿಯ ಬಿದ್ದಂತಹ ಮಳೆ ನೀರೆಲ್ಲ ಭೂಮಿಯೊಳಗೆ ಹಿಂಗುವಂಗೆ ಮಾಡಿರಿ, ನಿಮ್ಮ ಹೊಲದಾಗ ನೀರು ಬಂದೇ ಬರ್ತೈತಿ ಖಂಡಿತವಾಗಿ ಅಂತ ಹೇಳಿ. ನಮ್ಮದು ಪರಿಸರಕ್ಕೆ ಬಹಳ ಸಮೀಪ ಅಂದ್ರೆ ಜೀವ ವೈವಿಧ್ಯಕ್ಕೆ ಬಹಳ ಸಮೀಪವಾಗಿರುವಂಥ ಹೊಲ ಸರ್ ನಮ್ಮದು. ಆ ಹೊಲ ಚಾಲೂ ಮಾಡಿದಾಗಿಂದ ಅಲ್ಲಿ ಜಾಡ್ಬೋಡು ವೆರೈಟಿ ಆಫ್ ಸ್ಪೈಡರ್ಸ್ ರೀ, ಅವೆಲ್ಲ ಬರಕತ್ತವೆ ಸರ್ ಈಗ ನಮ್ಮಲ್ಲಿ. ಅಲ್ಲಿ ಹಕ್ಕಿಗಳು ಭಾಳ ಬರಕತ್ತಾವೆ ನಮ್ಮಲ್ಲಿ. ನಾನು ಊದಲು ಹಾಕಿನಿ ಅಂತಂದ್ರೆ ಮುನಿಯ ಹಕ್ಕಿಗಳು ಬಂದಿರ್ತಾವೆ ರೀ ಸರ್. ಮುಂದೆ ಹಣ್ಣುಗಳನ್ನು ತಿನ್ನಾಕ ಅಲ್ಲಿ ಹ್ಯಾಂಗಿಂಗ್ ಲೋರಿಕೀಟ್ ಬರ್ತಾವೆ, ಬ್ಲಾಸಮೆಂಟೆಡ್ ಪ್ಯಾರಾಕೀಟ್ ಬರ್ತಾವೆ, ರೋಸ್ ಅಂಗಡಿ ಪ್ಯಾರಾಕೀಟ್ ಬರ್ತಾವೆ. ಅಲ್ಲಿ ಒಂದು ಆಲದ ಗಿಡ ಐತೆ, ಆಲದ ಗಿಡ ನಾಶ ಮಾಡಿಲ್ಲರಿ ನಾವು, ಆಲದ ಗಿಡ ಉಳಿಸ್ಕೊಂಡೆವು. ಆಲದ ಗಿಡ ಹಣ್ಣು ತಿನ್ನಾಕ ಮಲಬಾರ್ ಪೈಡ್ ಹಾರ್ನ್ಬಿಲ್ ಬರ್ತಾವ್ರಿ ನಮ್ಮಲ್ಲಿ. ಅಂಥ ಹಕ್ಕಿಗಳನ್ನು ನಾ ಇಲ್ಲೇ ಕುಂತ್ಕೊಂಡನ ಎಲ್ಲ ಹಕ್ಕಿಗಳನ್ನು ನೋಡೋಕೆ ಸಿಕ್ಕಾಕೈತ್ರಿ ನನಗೆ. ನಾ ಮೊದಲು ಹಕ್ಕಿಗಳನ್ನು ಹುಡುಕೊಂತ ಬೇರೆ ಬೇರೆ ಹೋಗ್ತೀನಿ. ಈಗ ಕೃಷಿ ಹೊಂಡ ಮಾಡಿದ್ರು ನಾವು, ಕೃಷಿ ಹೊಂಡದ ಮೇಲೆ ಒಂದು ಗಿಡ ಐತಿ, ಆ ಗಿಡಕ್ಕೆ ನಮ್ಗೆ ಬಾಯವ್ಯೂವರ್ ಅದಾವಲ್ಲ ರೀ. ಆ ಬಾಯವ್ಯೂವರ್ ಒಂದು 6-7 ಬಾಯವ್ಯೂವರ್ ಗೂಡುಗಳಲ್ಲಿ ಇರ್ತಾವ್ರಿ. ಇಲ್ಲಿ ಮೈನಾ ಬಂದಿರ್ತಾವ ರೀ, ಭಾಳ ಚಂದ ಚಂದ ಹಕ್ಕಿಗಳನ್ನು ನೋಡೋಕೆ ಶಕ್ಯ ಐತಿ. ಭಾಳ ಜನ ಫೋಟೋಗ್ರಾಫರ್ಸ್ ನಮ್ಮ ಹೊಲಕ್ಕೆ ಬರತ್ತಾರೆ ರೀ ಫೋಟೋ ತೆಗೆಯೋಕೆ, ಪಕ್ಷಿಗಳ ಫೋಟೋ ತೆಗೆಯೋಕೆ. ಭಾಳ ಸಂತೋಷ ಆರ್ ಜೆ ತಿಮ್ಮಾಪುರ ಅವರೇ. ಅಂದರೆ ಅರಣ್ಯ ಕೃಷಿ ಮಾಡಿರೋದ್ರಿಂದ ನೀವು ನಿಸರ್ಗಕ್ಕೆ ಇನ್ನೂ ಹತ್ತಿರ ಆಗಿದ್ದೀರಿ. ಅಂದರೆ ಆ ಒಂದು ಕೃಷಿಯಿಂದ, ಆ ಮರಗಳಿಂದ, ಆ ಒಂದು ಹಣ್ಣಿನ ಗಿಡಗಳಿಂದ, ಮತ್ತು ವೈವಿಧ್ಯತೆಯಿಂದ ಏನಾಗಿದೆ ಅಲ್ಲಿ ಒಂದು ಅಂತರ್ಜಲ ಕಾಪಾಡಿಕೊಂಡದ, ಹಾಗೆಯೇ ಮಣ್ಣಿನಲ್ಲಿ ಜೀವ ನೆಲ ನಿಂತದ. ಈ ಅರಣ್ಯ ಕೃಷಿ ಜೊತೆಗೇ ಭತ್ತ ಬೆಳಿತೀರಿ, ಮತ್ತು ಈ ಊದಲು, ಈ ಸಿರಿಧಾನ್ಯಗಳನ್ನು ಬೆಳಿತೀರಿ, ರಾಗಿ ಬೆಳಿತೀರಿ, ಅದು ಹೇಗೆ ನಿಮಗೆ ಪೂರಕವಾಗಿ ಆ ಒಂದು ಪೈರು ಬರಲಿಕ್ಕೆ ಸಾಧ್ಯ ಆಗಿದೆ? ಎಷ್ಟು ಪೈರುಗಳನ್ನು ತೊಗೊಂಡಿರಿ ಈಗ? ಸರ್, ನಾ ರಾಗಿ ಬಿತ್ತಕ್ಕೆ ನಮ್ಮ ಹೊಲಕ್ಕೆ ಬರುವಂಥ ಸ್ನೇಹಿತರೆಲ್ಲ ಬಂದಿರ್ತಾರಲ್ರಿ, ಅವರೆಲ್ಲ ಹೇಳಕತ್ತಾರ ನಮ್ಗೆ ಅಲ್ಲಿ ಅಜ್ಜಿಯರು ಒಂದು ಕೆಲವು ಜನ ಬರ್ತಿದ್ರಿ, ಏ ಸರ್ ನಾವು ರಾಗಿ ಬೆಳಿತಿದ್ದೀವಿ ರೀ ಅಂತ ಹೇಳಿದ್ರು. ನಾವು ಅದನ್ನು ಕರಿ ಭತ್ತ ಅಂತ ಹೇಳಿನಿ ರೊಟ್ಟಿ ಮಾಡೋದು, ಆ ಭತ್ತ ತಂದಾಗ ಸರ್ ನಾವು ಭತ್ತ ಬೆಳಿತಿದ್ದೀವಿ ಅಂತ ಹೇಳಿದ್ರು. ನಾ ಏನೇನು ಬಿತ್ತೇನೋ ಸರ್ ಇದನ್ನೆಲ್ಲ ಮೊದಲು ಬಿತ್ತಿದ್ದೀವ್ರಿ ನಾವು. ಮೊದಲು ಬಿತ್ತಿದ್ದು ಕೇವಲ 30-40 ವರ್ಷದಿಂದ ಈ ಕಡೆ ಅವ್ರು ಬಿತ್ತಾಕತ್ತಿಲ್ಲರ ಅದನ್ನು. ಅವ್ರು ಬರೇ ಒಳ್ಳೊಳ್ಳೆ ಏನು ಮಾಡಕತ್ತಾರ ಅಂತಂದರೆ ಕಬ್ಬು ಒಂದು ಹಾಕತ್ತಾರ ರೀ, ಕೆಲಸ ಕಡಿಮೆ ಅಂತೇಳಿ, ಮುಂದೆ ಸೋಯಾಬೀನ್ ಹಾಕ್ತಾರೆ ರೀ, ಗೊಂಜಾಳ ಹಾಕ್ತಾರೆ. ನೀವು ನಮ್ಮ ಪ್ರದೇಶಕ್ಕೆ ಹಳ್ಳಿಗೇರಿ ಸುತ್ತಮುತ್ತಲು ಎಲ್ಲಿ ಹೋದ್ರೂ ಈ ಮೂರ ಕಾಣಿಸ್ತಾರೆ ನಿಮಗೆ. ಭಾಳ ಅಂದರೆ ಕೆಲವು ಜನ ಹೂವುಗಳನ್ನು ಬೆಳೆಯಕತ್ತಾರ, ಅವಕ್ಕೆಲ್ಲಕ್ಕೂ ಯೂರಿಯಾ ಹಾಕಬೇಕು, ಅವಕ್ಕೆಲ್ಲಕ್ಕೂ ಕೆಮಿಕಲ್ಸ್ ಹೊಡಿಬೇಕು, ಎಲ್ಲರೂ ಮಾಡ್ಬೇಕ್ರಿ ಅವರು. ಹೀಗಾಗಿ ಈಗ ರಾಗಿ ಬೆಳಿತೇನೆ ರೀ, ಊದಲು ಬೆಳೆದಿರ್ತೇನೆ, ಮುಂದೆ ಭತ್ತ ಬೆಳೆದಿರ್ತೇನೆ, ಅವೆಲ್ಲ ಸರಿಯಾಗಿ ಬರಾಕತ್ತಾವು, ನಾವು ಏನು ಕೊಂಡ್ಕೊಳ್ಳೋ ಪ್ರಸಂಗ ಬರೋದಿಲ್ಲ. ಮತ್ತು ಸರ್ ಹೇಳ್ತೇನೆ ನಿಮಗೆ, ಅಷ್ಟು ರುಚಿ ಊಟ ನಾನು ನನ್ನ ನಶಿಬದಾಗಿಂದ ಎಂದು ಉಂಟಿರಕ್ಕಿಲ್ಲ. ನಾವು ಸಣ್ಣವರಿದ್ದಾಗ ಏನು ಊಟ ಮಾಡ್ತಿದ್ದೆವು ಅಷ್ಟೇ ರುಚಿಯಾದ ಊಟವನ್ನು ಈಗ ಊಟ ಮಾಡೋಕ್ಕಂತವ್ರು. ಅಗದಿ ಜೀರೋ ಪಾಲಿಶ್ ಇಟ್ಟಿರ್ತೀವ್ರು ನಾವು ಅಕ್ಕಿಗೆ, ಅಗದಿ ಕಡಿಮೆ ಪಾಲಿಶ್ ಮಾಡಿದ್ದಕ್ಕೆ ಅದು ಅಕ್ಕಿ ಬಣ್ಣ ಕೆಂದ ಬಣ್ಣ ಬಂದಿರ್ಬೋದು, ಆದರೆ ಅದರಂಥ ರುಚಿ ಊಟ ಬೇರೆ. ನಮ್ಮ ಗೆಳೆಯರಿಗೆ, ನಮ್ಮ ಬೀಗರಿಗೆ ಎಲ್ಲ ಹಣ್ಣು ಮತ್ತು ಇವನ್ನೆಲ್ಲ ಕೊಟ್ಟಿರ್ತೀವ್ರು ನಾವು, ಭತ್ತ ಇದು ಅಕ್ಕಿ ಇದೆಲ್ಲ. ಏಯ್ ಎಷ್ಟು ಚಲೋ ಅದಾವಲು ನಿಮ್ಮ ಹೊಲ್ದಾಗ ಇನ್ನೂ ಅಂತ ಅಂತಾರೆ ಅವರು. ಸರ ಅವರು ಇಷ್ಟೊಂದು ಮಾತು ಹೇಳಿದರು ಅಂತಂದ್ರೆ ನಾ ಇಷ್ಟು ಮಾಡಿದ ಶ್ರಮ ಎಲ್ಲ ಸಾರ್ಧಕ್ಕಾಗಿ ಬಿಡ್ತೈತೆ, ನನಗೆ ಸಂತೋಷ ಭಾಳ ಇರ್ತೈತೆ ರೀ. ನಾ ಅಲ್ಲಿ ಗಿಡದ ತೆಳಗೆ ಹಂಗೆ ಏನೋ ಹಸುಗಳೆಲ್ಲ ಮಲ್ಕೊಂಬಿಟ್ಟಿರ್ತಾರೆ ನಾ ಗಿಡದ ತೆಳಗೆ, ಇಷ್ಟು ಆರಾಮ್ ನಿದ್ದೆ ಹತ್ತೈತೆ ನನಗೆ. ಅಷ್ಟು ನಿದ್ದೆ ನಮಗೆ ಯಾವ ಹಾಸಿಗೆ ಮೇಲೆ ಮಲ್ಕೊಂಡ್ರು ಅಷ್ಟು ನಿದ್ದೆ ಹತ್ತದಲ್ಲ ರೀ. ಅಷ್ಟು ಅಲ್ಲಿ ವಾತಾವರಣ ಎಷ್ಟು ಚಲೋ ಇರ್ತೈತೆ ಅಂದರೆ, ಸರ ಬೆಳಗ್ಗೆ ಎದ್ದ ಕೂಡಲೇ ಅಲ್ಲಿ ಹೋದಿವಿ ಅಂತಾರೋ ಹಲವಾರು ವಿಧ ವಿಧದ ಹಕ್ಕಿಗಳೆಲ್ಲ ಹಾಡುಗಳನ್ನು ಕೇಳ್ತೇವೆ ನಾವು. ಆ ಗಿಡ ಎಷ್ಟು ಸಂತೋಷವನ್ನು ಕೊಡ್ತೈತಿ, ನಾವು ಹಚ್ಚಿದ ಗಿಡಗಳು ಬೆಳೆದು ದೊಡ್ಡದಾಗಿ ಆ ಹೂವಾಗಿ ಅದು ಚಿಗರಿ ಹಣ್ಣುಗಳನ್ನು ಕೊಡುವಾಗ ಸರ್ ಎಷ್ಟು ಸಂತೋಷ ಆಕೈತಿ ಅಂತಂದ್ರೆ, ನಮ್ಮ ಮನೆಯ ನಮ್ಮ ಬಾಂಧವ್ರನ್ನ ನಮ್ಮ ಮಕ್ಕಳು ಮರಿಗಳನ್ನು ದೊಡ್ಡವರಾಗ ತರೋ ಅಂತ ಅಷ್ಟು ಅನ್ನುವಂಥ ಒಂದು ಸಂತೋಷ. ನೈಸರ್ಗಿಕ ಕೃಷಿ ಮಾಡಿದಾಗ ಎರೆಹುಳು ಆಗಲಿ ಅಂದರೆ ಪ್ರತಿಯೊಂದು ಪಕ್ಷಿಗಳಾಗಲಿ ಅವಕ್ಕೆ ನಾವು ಹತ್ತಿರ ಹೋಗ್ಲಿಕ್ಕೆ ಸಾಧ್ಯ ಆದರೆ, ಈಗ ನಮಗೆ ದುಡ್ಡಿನ ಅವಶ್ಯಕತೆ ಇದೆ ಆ ಮತ್ತು ಬೇರೆ, ಆದರೆ ಮಾಡಿರಿ, ಆದರೆ ಈ ನೈಸರ್ಗಿಕವಾಗಿ ಸಾಕಷ್ಟು ಸಾವಯವ ದತ್ತವಾಗಿ ಸಾಕಷ್ಟು ಮಾಡ್ಬೋದು. ಸಾವಯವ ಕೃಷಿಯಿಂದ ಮಾಡಿದಂಥ ಭತ್ತ ಆಗಲಿ, ಯಾವುದೇ ಈ ಸಿರಿಧಾನ್ಯಗಳಾಗಲಿ, ಅವುಗಳಿಗೆ ಸಾಕಷ್ಟು ಬೆಲೆ ಇದೆ. ಈಗ ಒಂದಕ್ಕೆ ಎರಡು ದುಡ್ಡು ಕೊಟ್ಟು ತೊಗೊಂಡು ಹೋಗ್ತಾರೆ, ಅಲ್ಲಿ ಕೂಡ ನಾವು ಮಾಡ್ಬೋದು. ಆದರೆ ನಮ್ಮ ಸಾಂಪ್ರದಾಯಿಕತೆಯನ್ನು ಯಾಕೆ ಮರೆಯೋದು ಅಂತ, ನಮ್ಮ ಕೊಟ್ಟಿಗೆ ಗೊಬ್ಬರನ ಉಪಯೋಗ ಮಾಡೋಣ, ಈ ರಾಸಾಯನಿಕಗಳನ್ನ ಹಾಕೋದನ್ನು ಕಡಿಮೆ ಮಾಡೋಣ, ಪರಿಸರಕ್ಕೆ ಇನ್ನೂ ಹತ್ತಿರ ಆಗ್ತೀವಿ. ತಮ್ಮ ತೋಟದೊಳಗೆ 5.5 ಇಂಚ್ ನೀರು ಬಂದದ್ದು ಯಾಕೆ ಬಂತು ಅಂದರೆ, ಅಂತರ್ಜಲ ನೀವು ಪುನರ್ ನಿರ್ಮಾಣ ಮಾಡಿದ್ದೀರಿ. ಈ ಒಂದು 7 ವರ್ಷದೊಳಗೆ ನೀವು ಒಂದು ಯಶಸ್ವಿ ರೈತರಾಗಿ ಹೊರಹೊಮ್ಮಿದ್ದೀರಿ. ಆರ್ ಜಿ ತಿಮ್ಮಾಪುರ ಅವರೇ, ಈಗ ನೀವು ಬೆಳೀತಿರಲ್ಲ, ನಮ್ಮ ರೈತ ಬಾಂಧವರಿಗೆ ಸುತ್ತಮುತ್ತಲು ಭಾಗದವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ, ಏನು ಸಲಹೆ ನೀಡ್ತೀರಿ? ಸರ್ ನಮ್ಮ ಸುತ್ತಮುತ್ತಲು ಒಂದು 4-3 ಎಕರೆ ರೈತರದಾರಲ್ಲ ರೀ, ಅವ್ರಿಗೆ ಕನಿಷ್ಠ 1 ಎಕರೆ ನೀವು ಇಟ್ಕೊಳ್ರಿ. ಆ 1 ಎಕರೆ ಒಳಗೆ ನಿಮ್ಮ ಮನೆಗೆ ಬೇಕಾಗಿರುವಂಥ ಕಾಯಿಪಲ್ಯನ ಬೆಳೀರಿ. 1 ಎಕರೆಯೊಳಗನ ಸಣ್ಣದಾಗಿರುವಂಥ ಒಂದು ಅಕ್ಕಿನೋ ಇದು ಭತ್ತನೋ ಇಂಥವನ್ನೆಲ್ಲ ನೀವು ಬೆಳೆಯೋಕ್ಕೆ ಶಕ್ಯ ಐತೆ ನಿಮಗೆ. ನೀವು ಅಷ್ಟು ಮಾಡಿದಿರಿ ಅಂತಂದ್ರೆ 1 ಎಕರೆದೊಳಗನ ನೀವು ನಿಮ್ಮ ಆರೋಗ್ಯವನ್ನು ಕಾಕೊಳ್ಳೋಕೆ ಶಕ್ಯ ಐತೆ ನಿಮಗೆ. ಕನ್ನೇರಿ ಮಠದ ಸ್ವಾಮಿಗಳು ಏನು ಮಾಡಿದಾರಂದ್ರಿ, ಬರೀ 1 ಎಕರೆದೊಳಗೆ ನಿಮಗೆ ಬೇಕಾದಂಥ ಎಣ್ಣೆ ಕಾಳುಗಳಿರಬಹುದು, ಕಬ್ಬು ಇರಬಹುದು, ಊಟಕ್ಕೆ ಬೇಕಾದಂಥ ಜೋಳ, ಭತ್ತ, ಕಾಯಿಪಲ್ಲೆ ಎಲ್ಲನೂ 1 ಎಕರೆದೊಳಗೆ ನಿಮ್ಮ ಒಂದು ಕುಟುಂಬಕ್ಕೆ ಬೇಕಾಗುವಷ್ಟನ್ನು ನೀವು ಬೆಳ್ಕೊಳ್ಳೋಕೆ ಶಕ್ಯ ಐತೆ ಅಂತ ಆಗಲೇ ಸಿದ್ಧ ಮಾಡಿ ತೋರಿಸಿದ್ರು ಅವರು. ಯಾವುದೂ ಕೆಮಿಕಲ್ ಹೊಡಿಬೇಕಾಗಿಲ್ಲ, ಯಾವುದೂ ಯೂರಿಯಾ ಹಾಕಬೇಕಾಗಿಲ್ಲ, ಯಾವುದೂ ನಿಮ್ಗೆ ಮತ್ತು ಗೊಬ್ಬರಗಳನ್ನು ಹೊಸ ಗೊಬ್ಬರಗಳನ್ನು ಹಾಕಬೇಕಾಗಿಲ್ಲ ನೀವು. ಅಷ್ಟೊಳಗನ ನೀವು ಸ್ವತಂತ್ರವಾಗಿ ಬದುಕಾಕ 1 ಎಕರೆ ಸಾಕು ನಿಮ್ಗಂತ ಹೇಳ್ತಾರೆ ರೀ. ಅದಕ್ಕೆ ನಾ ಏನು ಹೇಳ್ತಾನೆ ಅವ್ರು ನಮ್ಮ ಗೆಳೆಯರಿಗೆ, ನೀವು 1 ಎಕರೆ ಸಲ ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಕುಟುಂಬದ ಆರೋಗ್ಯಕ್ಕೆ 1 ಎಕರೆ ನೀವು ಸಾವಯವಕ್ಕೆ ಬರ್ರಿ. ನೀವು 1-2 ವರ್ಷ ನಿಮಗೆ ತೊಂದರೆ ಆಗ್ಬೋದು, 3ನೇ ವರ್ಷದಿಂದ ನೋಡ್ದ ಸರಿಯಾಗಿ ಹೊಂದ್ಕೋತೀರಿ ನೀವು, ಆ ಭೂಮಿನೂ ಅಷ್ಟೊತ್ತು ನೋಡ್ದ ಹೊಂದ್ಕೊಂಡ್ಬಿಟ್ಟಿರ್ತೈತಿ. ಹಂಗೆ ಮಾಡ್ಕೊಡ್ರಿ, ಉಳಿದದ್ದನ್ನು ನೀವು ಭತ್ತ ಹಾಕ್ಕೊಡ್ರಿ, ಉಳಿದದ್ದು ನೀವು ಕಬ್ಬು ಹಾಕ್ಕೊಡ್ರಿ, ಸೋಯಾ ಅಂತ ರೊಕ್ಕದ ಬೆಳೆಯನ್ನು ಮಾಡ್ಕೊಡ್ರಿ, ರೊಕ್ಕದ ಬೆಳೆ ಬೇಕಾಕೈತಿ. ಆದ್ರೆ ಅವ್ರು ಭಾಳ ರೊಕ್ಕ 8 ಎಕರೆದೊಳಗೆ ಭಾಳ ರೊಕ್ಕ ತೊಗೊಳ್ತಾರೋ ನಮ್ಗೆ, ಅದ್ರ 8 ಎಕರೆದೊಳಗೆ ಕಡಿಮೆ ರೊಕ್ಕ ಐತೆ ಅಂತ ನೀವು ವಿಚಾರ ಮಾಡಬೇಡ್ರಿ. ನಾವು ಅವ್ರನ್ನ ಕಂಪೇರ್ ಮಾಡ್ಕೊಳ್ಳೋದಕ್ಕಿಂತ ಅವ್ರ ಆರೋಗ್ಯ ನಮ್ಮ ಆರೋಗ್ಯನೂ ಕಂಪೇರ್ ಮಾಡ್ಕೋಬೇಕಾಕೈತಿ. ನೀವು ಸಾವಯವಕ್ಕೆ ನೀವು ಶುರು ಮಾಡಿದಿರಿ ಅಂತಂದ್ರೆ ನೀವು ಎಷ್ಟು ಆರೋಗ್ಯವಾಗಿರ್ತೀರಿ ಅನ್ನೋದು ಕಲ್ಪನೆಯೇನ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಈಗ ನಾ ಈಗ 72 ವರ್ಷ, ನಾ ಬಂದು ನಿಮ್ಮ ಹಿಮೇಲೆ ಎಲ್ಲರದ ಮೇಲೆ ದುಡಿಯಾಕತ್ತೇನೆ. ಈಗ ನಾ ಅಕಸ್ಮಾತ್ ಮನೆಯೊಳಗನ ನನ್ನ ಪೆನ್ಷನ್ ಎಲ್ಲ ತೊಗೊಂಡು ಕುಂತೀನಿ ಅಂತಂದ್ರೆ ಇಷ್ಟು ಆರೋಗ್ಯವಂತಾಗಿ ಇರಕ್ಕೆ ಶಕ್ಕಿದ್ರಿಕ್ಕಿಲ್ಲ ರೀ. ನಂಗೆ ನಾ ಹೊಲ್ದಾಗ ನಾ ದುಡಿದು ನೋಡ್ಬೇಕತ್ತಿದ್ರೆ ನಂಗೆ ಭಾಳ ಖುಷಿ ಅನಿಸ್ತೈತೆ ರೀ. ನನಗೆ ನಮ್ಮ ಗೆಳೆಯರೆಲ್ಲರೂ ಹೇಳ್ತಾರೆ ನನಗೆ, ಏ ನೀ ಹೊಲ್ದಾಗ ಎಲ್ಲ ದುಡಿಯಾಕೈತಿ ಅಂತ ಇನ್ನೂ ಗಟ್ಟಿ ಉಳಿದು ನೋಡು ಅಂತ ಅಂತಾರೆ ರೀ ನನಗೆ. ಮತ್ತೀಗ ನನಗೆ ಶುಗರ್ ಬಂದಿಲ್ಲ, ಬಿ ಪಿ ಬಂದಿಲ್ಲ, ಮತ್ತು ನನಗೆ ಉಳಿದ ಯಾವುದೂ ರೋಗಗಳು ಇಲ್ಲ. ನಾ ಯಾಕಂತಂದ್ರೆ ನಾನು ಹೊಲ ದುಡಿತಿರ್ತೇನೆ ರೀ. ನಮ್ಮ ರೈತರು ದುಡಿಯುವಾಗ ಅವ್ರ ಹಿಂಬಾಲೆ ಅವರಷ್ಟು ದುಡಕ್ಕಾಗದಿದ್ರು ನಾ ಕಡಿಮೆ ಆದರೂ ಅವ್ರ ಹಿಂಬಾಲೆ ದುಡಿದು ದುಡಿತೇನೆ ರೀ. ಆ ದುಡಿದು ಹೊಲಕ್ಕೆ ಹೋಗೋದು ಬರೋದು, ಅವ್ರ ಹಿಂಬಾಲೆ ಕುಂತ್ಕೊಂಡು ಆ ಗಿಡದ ನೆಳಗೆ ಎಲ್ಲರೂ ಕುಂತ್ಕೊಂಡು ಊಟ ಮಾಡೋದು. ಸರ್ ನಮ್ಮ ಹೊಲ್ದಾಗ ನಾವು ಗಡಿಗೆಗನ ಅನ್ನ ಮಾಡ್ತೀವಿ ರೀ, ಆ ಒಲಿ ಹಚ್ಚಿ ಅದ್ರಾಗ ಅನ್ನ ಮಾಡ್ತೀವಿ ರೀ, ಆ ಮುತ್ತಲೆಲೆಯಾಗಿ ಊಟ ಮಾಡ್ತೀವಿ ರೀ. ಮುತ್ತಲೆಲೆಯಾಗಿನ ಊಟ, ಗಡಿಯಾಗಿ ಮಾಡಿದಂಥ ಅನ್ನ, ಆ ಹುಲಿ ಮೇಲೆ ಮಾಡಿದಂಥ ಆಹಾರ ಇದೆಷ್ಟು ಸಂತೋಷ ಕೊಡ್ತೈತಿ. ನಮ್ಮ ಗೆಳೆಯರು ಬಂದಾಗೆಲ್ಲ ಇದನ್ನ ಇಂಥದ್ದು ಮಾಡಿ ಊಟ ಮಾಡಿಸಿದ್ವಿ ಅಂದ್ರೆ ಭಾರಿ ಚಲೋ ಇತ್ತು ನಿಮ್ಮ ಹೊಲ, ನಮಗಷ್ಟು ಒಂದು 5 ಎಕರೆ ಹೊಲ ನೋಡು ಅಂತ ಹೇಳ್ತಾರೆ ನನಗೆ ಅವರು. ಅರ್ಜಿ ತಿಮ್ಮಾಪುರ ಗುರುಗಳೇ, ಭಾಳ ಸಂತೋಷ ಆಯಿತು. ಈ 72 ವಯಸ್ಸಿನೊಳಗೆ ನೀವಿನ್ನೂ ಹರೆಯದ ಹುಡುಗನ ಕಾಣಾಕತ್ತೀರಿ. ಅಂದರೆ ನಿಮ್ಮ ಒಂದು ಪ್ರವೃತ್ತಿ ಅದು ಕಾರಣ. ಅಂದರೆ ಕೃಷಿಯನ್ನು ಅಪ್ಪಿಕೊಂಡದ್ದಕ್ಕೆ ನಿಮಗೆ ನಿಸರ್ಗದ ಹತ್ತಿರ ಹೋಗಿರಿ, ನಿಸರ್ಗದತ್ತವಾದ ಸೌಂದರ್ಯವನ್ನು ಅನುಭವಿಸ್ತಾ ಇದ್ದೀರಿ. ಇವತ್ತು ನಾವು ನಿಸರ್ಗದ ದೂರ ಹೋಗ್ತಾ ಇದ್ದೀವಿ, ಹೆಚ್ಚು ನಗರೀಕರಣ ಆದಂತೆಲ್ಲ ಗ್ರಾಮೀಣ ಭಾಗದ ಜನರು ನಗರಕ್ಕೆ ಬರ್ತಾ ಇದ್ದಾರೆ. ಅಲ್ಲಿರುವಂಥ ಸಂಪತ್ತನ್ನು ಬಿಟ್ಟು ಹೊರಗಿನ ಅಲ್ಪ ತೃಪ್ತಿಗಾಗಿ ಅಲ್ಪ ಐಶ್ವರ್ಯಕ್ಕಾಗಿ ಹೊರಗೆ ಬರ್ತಾ ಇದ್ದಾರೆ. ಹೀಗಾಗಿ ನಮ್ಮ ರೈತ ಬಾಂಧವರಿಗೆ ಬಹುಶಃ ತಮ್ಮತನವನ್ನು ನೋಡಿಕೊಳ್ಳುವಂಥ ಸಾವಯವ ಕೃಷಿಯನ್ನು ಇವತ್ತು ಸಾಕಷ್ಟು ರೈತ ಬಾಂಧವರು ಇದ್ದಾರೆ. ಈಗೂ ಕೂಡ ಕಾಲ ಮಿಂಚಲ್ಲ, ಸಾವಯವ ಕೃಷಿ ಹತ್ರ ಮನಸ್ಸು ಮಾಡೋಣ. ಆಮೇಲೆ ಅಲ್ಲಿ ಏನು ಒಂದು ಸಮೃದ್ಧಿ ಅಡಗಿದೆ ಅದನ್ನು ತಿಳ್ಕೊಳ್ಳೋಣ, ಅಂತರ್ಜಲವನ್ನು ರಕ್ಷಣೆ ಮಾಡ್ಕೊಳ್ಳೋಣ, ಆಮೇಲೆ ಮಣ್ಣಿನ ಒಂದು ಜೀವಂತಿಕೆಯನ್ನು ಉಳಿಸಿಕೊಳ್ಳೋಣ. ಹಾಗೆ ಇದ್ದಾಗ ಖಂಡಿತವಾಗಿ ಕೂಡ ನಮ್ಮ ಹೊಲ ಹಾಳಾಗುವುದಿಲ್ಲ, ನಾವು ಸಂತೋಷವಾಗಿರೋಣ, ನಮ್ಮ ಸುತ್ತಮುತ್ತಲಿನವರಿಗೆ ಸಂತೋಷ ನೀಡೋಣ. ಅರ್ಜಿ ತಿಮ್ಮಾಪುರವರೇ, ಬಹಳ ವಿಸ್ತೃತವಾಗಿ ಮಾತಾಡಿದ್ದೀವಿ, ಅರಣ್ಯ ಕೃಷಿ ಮಾಡಿ ತುಂಬ ಯಶಸ್ವಿಯಾಗಿರಿ, ಹಾಗೆಯೇ ನಿಸರ್ಗದತ್ತವಾಗಿ ನೀವೇನು ಬೇಕು ಅಂತ ಬೆಳೀತಾ ಇದ್ದೀರಿ. ನಿಮ್ಮ ಒಂದು ಅನುಭವದ ಹಿನ್ನೆಲೆಯೊಳಗೆ ನಮ್ಮ ರೈತ ಬಾಂಧವರಿಗೆ ಒಂದೆರಡು ಕಿವಿ ಮಾತು. ಹೊಲದೊಳಗೆ ಬೇರೆ ಬೇರೆ ಗಿಡಗಳನ್ನು ಹಚ್ಚಿಕೊಳ್ಳೋದು ಬಹಳ ಚಲೋ ರೀ. ಈಗ ನುಗ್ಗಿ ಇರ್ತೈತಂತ ಕೊಡಿ ಸರ್. ಆ ಕ್ಯೂಬಾದವ್ರು ಏನು ಮಾಡಿದ್ರು ಅಂತಂದ್ರೆ, ತಮ್ಮ ಆರೋಗ್ಯಕ್ಕಾಗಿ ಕೇರಳದಿಂದ ನುಗ್ಗಿ ಗಿಡ ತೊಗೊಂಡು ಹೋಗಿ ನುಗ್ಗಿ ಗಿಡಗಳನ್ನು ಹಚ್ಕೊಂಡ್ಬಿಟ್ರಿ. ನುಗ್ಗಿಯೊಳಗಿರುವಂಥ ಪೌಷ್ಟಿಕಾಂಶಗಳು ಮತ್ತಾವುದು ಗಿಡದೊಳಗಿಲ್ಲರಿ, ಅದಕ್ಕೆ ನುಗ್ಗಿ ಗಿಡಗಳನ್ನು ಹಚ್ಕೋಬೇಕು. ತಮಗೆ ಬೇಕಾದಂಥ ಈ ಲಿಂಬಿ ಇರಬಹುದು, ಪಪ್ಪಾಳಿ ಇರಬಹುದು, ತಮ್ಮ ಸುತ್ತಮುತ್ತಲು ಎಲ್ಲ ಗಿಡಗಳ್ರಿ, ಯಾವುದೇ ಇರ್ಬೋದು, ಈ ನಮ್ಮ ಬೆಳವಲ ಅಂತ ಹೇಳಿನಲ್ರಿ ಅದಿರ್ಬಹುದು, ಯಾವುದೇ ಗಿಡಗಳನ್ನು ಹಚ್ಕೊಡ್ರಿ. ಸ್ವಲ್ಪ ಬಾಳೆ ಹಚ್ಕೊಳ್ಳೋದ್ರಿ, ಒಂದಿಷ್ಟು ಮರಗೆಣಸನ್ನು ಹಚ್ಕೋಬೇಕು, ಒಂದಿಷ್ಟು ರಾಮಫಲ ಸೀತಾಫಲ ಇರ್ಬೋದು, ಒಂದೊಂದು ಗಿಡಗಳನ್ನು ತಮ್ಮ ಮನೆಗೆ ಬೇಕಾಗುವಷ್ಟು ಗಿಡಗಳನ್ನು ಹಚ್ಕೊಳಕ್ಕೆ ಶಕ್ಯತ್ರಿ ಅವ್ರಿಗೆ. ಬರೀ ಒಂದು ಎಕರೆದೊಳಗನ ಅವರೊಂದು 50-60 ಗಿಡಗಳನ್ನು ಹಚ್ಕೋಬೋದು ಸರ್. ಹೊಲ ಸುತ್ತಮುತ್ತಲು ಒಂದು ಸ್ವಲ್ಪ ಟಿಂಬರ್ ಬೇಕು ಅಂತಂದ್ರೆ ಅವರು ಸಾಗವಾನಿ ಹಚ್ಕೋಬೋದು ರೀ, ಸಿಲ್ವರ್ ಓಕ್ ಹಚ್ಕೋಬಹುದು, ಹೆಬ್ಬೇವು ಹಚ್ಕೋಬಹುದು. ಹೆಬ್ಬೇವು ಆತಂದ್ರೆ ಸ್ವಲ್ಪ ಭಾಳ ನೆರಳು ಬೀಳ್ತೈತಿ, ಅಂಥದ್ದು ಬದಲಿ ಸಿಲ್ವರ್ ಓಕು ಸಾಗವಾನಿ ಅಂಥವನ್ನೆಲ್ಲ ಹಚ್ಕೋಬೋದು ಸರ್. ಕಟಿಗೆನೂ ಆಕತಿ ಮತ್ತು ತಪ್ಪಲನ್ನು ಆಕತಿ, ಅದರಿಂದ ನಮ್ಮ ಹೊಲಕ್ಕೆ ಮತ್ತು ಗಾಳಿಯನ್ನು ತಡೆ ಹಿಡಿಯುವಂಥ ಶಕ್ತಿ ಇರ್ತೈತಿ. ಸುತ್ತಮುತ್ತಲು ಹಚ್ಕೊಳ್ಳೋದು, ಬೇಕಾದಂಥ ಹಣ್ಣಿನ ಗಿಡಗಳನ್ನೆಲ್ಲ ಹಚ್ಕೊಳ್ಳೋದು, ಬೇಕಾದಂಥ ಸ್ವಲ್ಪ ಸ್ವಲ್ಪ 5-10 ಗುಂಟೆದೊಳಗೆ ಅವರು ಭತ್ತ ಬೆಳಿಬೋದು, ಜೋಳ ಬೆಳಿಬೋದು, 1-4 ಗುಂಟೆದೊಳಗೆ ಕಾಯಿಪಲ್ಲೆ ಬೆಳಿಬೋದು ಸರ್. ಇಷ್ಟೆಲ್ಲ ಬೆಳೆಯುವಾಗ ಅವರು ಒಂದೇ ಒಂದು ಗುರಿ ಏನಿಟ್ಟಿರಬೇಕು ಅಂತಂದ್ರೆ, ಆರೋಗ್ಯವಂತವಾಗಿ ನಾವು ಬದುಕಬೇಕಂತಿದ್ರೆ ನಾವು ವಿಷ ಹಾಕಬಾರ್ದು ಭೂಮಿಗೆ. ಭೂಮಿಯನ್ನು ಕೊಲ್ತೇವು, ಅದ್ರ ನಿಂಬಲ್ಲಿ ನಾವು ಸಾಯ್ತೇವೆ. ಅದನ್ನು ಹಂಗೆ ಮಾಡೋದನ್ನು ಭೂಮಿಯನ್ನು ಜೀವಂತವಾಗಿ ಉಳಿಸ್ಬೇಕು, ಮತ್ತು ಅದರಿಂದ ನಾವು ಆರೋಗ್ಯವಂತವಾಗಿ ಬದುಕಬೇಕು ಅನ್ನೋ ಕಲ್ಪನೆ ಇರ್ಬೇಕು ರೀ. ಮತ್ತು ಬೇರೆಯವ್ರನ್ನ ಕಂಪೇರ್ ಮಾಡಿ ನಾ ಅವ್ರು ಭಾಳ ರೊಕ್ಕ ಮಾಡಿದಾರೆ ಅನ್ನೋದು ಒಂದು ಆಸೆ ಇಲ್ಲ ಅಂತಂದ್ರೆ, ಸ್ವಲ್ಪದೊಳಗನ ತೃಪ್ತಿಯಿಂದ ಸಂತೋಷ ಬದುಕಿದ್ದೀವಿ ಅಂತಂದ್ರೆ, ಈ ಒಕ್ಕಲ್ತನದಂಥ ಅತ್ಯುತ್ತಮವಾದಂತಹ ಒಂದು ಕೆಲಸ ಮತ್ತೆ ಯಾವುದೂ ಇಲ್ಲ ರೀ ಸರ್. ಅದು ಭಾಳ ಸಂತೋಷ ಕೊಡುವಂಥ ಕೆಲಸ. ಭಾಳ ಸಂತೋಷ ಅರ್ಜಿ ತಿಮ್ಮಾಪುರ ಗುರುಗಳೇ. ಅರಣ್ಯ ಕೃಷಿ ಬಗ್ಗೆ ಸಾಕಷ್ಟು ನಿಮಗೆ ಮಾಹಿತಿ ಸಿಕ್ಕದ ಈ ಒಂದು 7 ವರ್ಷದ ಅನುಭವದೊಳಗೆ. ಅರಣ್ಯ ಕೃಷಿಯಿಂದ ಆಗುವಂಥ ಲಾಭಗಳು, ಅಲ್ಲಿ ಹಣ್ಣಿನ ಗಿಡಗಳನ್ನು ಬೆಳೆಯುವಂಥದ್ದಾಗಲಿ, ಆಮೇಲೆ ನೀವು ಅಂತರ್ಜಲವನ್ನು ವೃದ್ಧಿ ಮಾಡೋದಾಗಲಿ, ಆಮೇಲೆ ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡೋ ನಿಟ್ಟಿನೊಳಗೆ, ಮತ್ತು ನೀವು ಸಾಂಪ್ರದಾಯಿಕ ಜೀವನ ಶೈಲಿಯನ್ನು ಬದಲಿ ಮಾಡ್ಕೊಂಡಿದ್ದೀರಿ. ಅಂದರೆ ಹೇಗೆ ಮಣ್ಣಿನ ಕುಡಿಕೆಯಲ್ಲಿ ಅಡುಗೆ ಮಾಡುವಂಥದ್ದು, ಆಮೇಲೆ ಯಾವುದೇ ಒಂದು ವಿಷ ಬೆರೆಸಿದೆ, ಯಾವುದೇ ರಾಸಾಯನಿಕ ಬೆರೆಸಿದೆ ಫಲಗಳನ್ನು ಬೆಳೆಯುವಂಥದ್ದು, ಊಟ ಮಾಡಬೇಕಲ್ಲ ಸರ್. ನಿಮ್ಮ ಮಾತು ಕೇಳ್ತಾ ಇದ್ದಾರೆ ಸಂತೋಷ ಅನಿಸುತ್ತೆ. ನಿಮ್ಮ ಒಂದು ತೋಟವನ್ನು ನಂದಗೋಕುಲ ಮಾಡಿದಿರಿ. ಈ ಥರ ಒಂದು ಸಾವಯವ ಪದ್ಧತಿ ಕಡೆ ನಾವು ವಾಪಸ್ ಹೋಗೋಣ. ನಮ್ಮ ರೈತ ಬಾಂಧವರು, ಸಣ್ಣ ಸಣ್ಣ ರೈತರು ಇವತ್ತು ನಾವು ವ್ಯಾಪಾರೀಕರಣ ಮಾಡಿದೇನೆ ಕೃಷಿಯನ್ನು, ಸ್ವಲ್ಪ ಮಟ್ಟಿಗಾದರೂ ಜೀವಂತಿಕೆ ಉಳಿಸೋ ನಿಟ್ಟಿನೊಳಗೆ ತಮಗೆ ಬೇಕಾದಂಥ ಬೆಳೆಗಳನ್ನು, ಮನೆಗೆ ಬೇಕಾದಂಥ ಬೆಳೆಗಳನ್ನು ಬೆಳೆದು ಪಕ್ಷಿ ಸಂಕುಲನ ಉಳಿಸೋ ನಿಟ್ಟಿನೊಳಗೆ, ಆಮೇಲೆ ನಿಸರ್ಗಕ್ಕೆ ಬೇಕಾದಂಥ ಒಂದು ವಾತಾವರಣವನ್ನು ಕಲ್ಪಿಸೋ ನಿಟ್ಟಿನೊಳಗೆ ನಾವು ಕಂಕಣಬದ್ಧರಾಗಿ ಆಸಕ್ತಿ ತೆಗೆದುಕೊಂಡ್ರೆ ನಮಗೂ ಆನಂದ ಇರ್ತದೆ, ಮತ್ತೆ ಮಾದರಿಯಾಗಿ ನಿಲ್ತೀರಿ ಅಂತ ಹೇಳ್ತಾ ಇಲ್ಲಿ ತನಕ ಸಾಕಷ್ಟು ಅರಣ್ಯ ಕೃಷಿ ಬಗೆಗೆ ಶಿಕ್ಷಕರಿಂದ ಕೃಷಿಕ, ಅಲ್ಲಿ ಕೂಡ ಶಿಕ್ಷಕರಾಗಿದ್ದೀರಿ, ಈಗ ಅಂಥ ಒಂದು ವೃತ್ತಿಯನ್ನು ಆರಿಸಿ ಬಂದು ಅದರಲ್ಲಿ ಯಶಸ್ವಿಯಾಗಿದ್ದೀರಿ. ತಮ್ಮ ಹಿರಿಯ 72 ವಯಸ್ಸಿನಲ್ಲಿ ಕೂಡ ತುಂಬ ನವ ಯುವಕರಂತೆ ತಮ್ಮ ಜೀವನ ಪದ್ಧತಿಯನ್ನು ಬದಲಿ ಮಾಡಿಕೊಂಡಿದ್ದೀರಿ. ಅರಣ್ಯ ಕೃಷಿ ಬಗ್ಗೆ ಇಲ್ಲಿವರೆಗೆ ಮಾಹಿತಿ ನೀಡಿದ್ದೀರಿ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಕೃಷಿ, ಅರಣ್ಯ ಮತ್ತು ಸಹಜ ಕೃಷಿ ಕುರಿತು ಆರ್ಜಿ ತಿಮ್ಮಾಪುರ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೇನ. ಈಗ ನೀಲಜಿಯ ಮಾರುತಿ, ಮಾಯಪ್ಪ ಹಸರೆ ಹಾಗೂ ಮೇಳದವರಿಂದ ಡೋಳಿನ ಕೈಪೆಟ್ಟು. ಆರು ಮಾತ್ರ ದಾದ್ರಾ ಮಿಶ್ರ ಜಾತಿ. Thank you.

ಇದುವರೆಗೆ ನೀಲಜಿಯ ಮಾರುತಿ ಮಾಯಪ್ಪ ಹಸರೆ ಹಾಗೂ ಮೇಳದವರಿಂದ ಡೊಳಿನ ಕೈಪೆಟ್ಟು ಕೇಳಿದಿರಿ.